ಸರ್, ನಮ್ಮದು ಬೇಸಿಕಲಿ ನಾವು ಇನ್ವಾಲ್ವ್ ಆಗಿರೋದು ಮಿಲ್ಲಿಂಗ್ ಅಲ್ಲಿ ಸರ್, ಮಿಲ್ಲಿಂಗ್ ಮತ್ತೆ ಮಾರ್ಕೆಟಿಂಗ್. ನಾವು ಬೇರೆ ಬೇರೆ ರೈತರ ಹತ್ರ ನಮ್ಮ ಸಿರಿಧಾನ್ಯಗಳನ್ನು ನೈಸರ್ಗಿಕ ಕೃಷಿಯಲ್ಲಿ ವ್ಯವಸಾಯ ಮಾಡಿಸಿ ಅವರಿಂದ ಮತ್ತೆ ಪರ್ಚೇಸ್ ಮಾಡಿ ನಮ್ಮ ಮಿಲ್ಲಲ್ಲಿ ಅದನ್ನ ಪ್ರೊಸೆಸಿಂಗ್, ಹೇಗೆ ಭತ್ತದಿಂದ ಅಕ್ಕಿ ಮಾಡ್ತಿರೋ ಅದೇ ವಿಧಾನದಲ್ಲಿ ಸಿರಿಧಾನ್ಯಗಳ ಬೀಜಗಳು, ನವಣೆ, ಹಾರಕ, ಸಾವೆ, ಊದಲು, ಕೊರ್ಲೆ, ಇಷ್ಟು ಸಿರಿಧಾನ್ಯಗಳನ್ನ ರೈತರಿಂದ ಬೀಜ ತಗೊಂಡು ಅದನ್ನ ಸಂಸ್ಕರಣೆ ಸರ್. ಮೊದಲನೇದು ಬಂದು ಪ್ರೀ ಕ್ಲೀನಿಂಗ್ ಇರುತ್ತೆ, ಡಿ ಸ್ಟೋನಿಂಗ್ ಬರುತ್ತೆ, ಡಿ ಹಲ್ಲಿಂಗ್, ಗ್ರೇಡಿಂಗ್, ಪ್ಯಾಕಿಂಗ್, ಈ ರೀತಿಯಾಗಿ ಸಂಸ್ಕರಣೆ ಮಾಡಿ ನಂತರ ಪ್ರತಿಯೊಂದನ್ನು ನಮ್ಮ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇದೆ, 1 ಕಿಲೋ ಪ್ಯಾಕಿಂಗ್ ಅಥವಾ 25 ಕಿಲೋ ಪ್ಯಾಕಿಂಗ್, ಈ ವಿಧಾನದಲ್ಲಿ ಪ್ಯಾಕ್ ಮಾಡಿ ಭಾರತದಾದ್ಯಂತ ಕಳಿಸ್ತಾ ಇದೆ ಸರ್. ಚಿತ್ರದುರ್ಗದ ಸಿರಿಧಾನ್ಯಗಳು ತವರೂರು ಅನ್ಬೋದು, ನಮ್ಮ ಡಾಕ್ಟರ್ ಖಾದರ್ ಅವರು ಸಿರಿಧಾನ್ಯಗಳ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಓಡಾಡ್ತಿರುವಾಗ 1999 ಅಲ್ಲಿ ಅವ್ರಿಗೆಲ್ಲ ಸಿರಿಧಾನ್ಯಗಳು ಬೀಜ ಸಿಕ್ಕಿದ್ದು ಹೊಸದುರ್ಗ ತಾಲೂಕಲ್ಲಿ. ನಾವು ಸಹ ಮೇಜರ್ ಆಗಿ ನಮ್ಮ ರೈತರನ್ನ ಹೊಸದುರ್ಗ ತಾಲೂಕು ಎನ್ಜಿಹಳ್ಳಿಯಿಂದ ಶುರು ಆದ್ರೆ ಬೆಲಗೂರು ತನಕ ರೈತರು ಇದಾರೆ, ಶಿರಾ ತಾಲೂಕಲ್ಲಿ ಸ್ವಲ್ಪ ರೈತರು ಇದಾರೆ. ಅದ್ರ ಬಿಟ್ಟು ನಮ್ಗೆ ಇಲ್ಲಿ ನಮ್ಮ ಮಿಲ್ಲಿಗೆ ರಿಕ್ವೈರ್ಮೆಂಟ್ ಪೂರೈಕೆ ಕಡಿಮೆ ಆಗ್ತಾ ಇತ್ತು ಅಂತೇಳಿ ತಮಿಳುನಾಡಿನ ಮಧುರೈ ಮತ್ತು ವಿರುದ್ನಗರ್ ಈ ಜಿಲ್ಲೆಯಲ್ಲಿ ಒಂದು ನಮ್ಮ ಒಂದಷ್ಟು ರೈತರುಗಳನ್ನ ನಾವು ಡೆವಲಪ್ ಮಾಡಿ ಅವ್ರ ಮೂಲಕ ನೈಸರ್ಗಿಕ ಕೃಷಿ ವಿಧಾನದಲ್ಲಿ ಎಲ್ಲಾ ಸಿರಿಧಾನ್ಯಗಳನ್ನ ಬೆಳೆಸಿ ಅವ್ರ ರೈತರಿಂದ ಪ್ರೊಕ್ಯೂರ್ ಮಾಡಿಕೊಂಡು ಸಂಸ್ಕರಣೆ ಮಾಡಿ ಅದನ್ನ ಎಲ್ಲಾ ಕಸ್ಟಮರ್ಸ್ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಈಗ ನಿಮ್ಮ ರೈತರಿಂದ ಖರೀದಿ ಮಾಡ್ತಿರಲ್ಲ, ಅದನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಮತ್ತೆ ಅದನ್ನ ನೀವು ಏನ್ ಪ್ಯಾಕಿಂಗ್ ಎಲ್ಲ ಮಾಡಿ ಮಾರಾಟ ಮಾಡ್ತಿರಲ್ಲ, ಸಂಸ್ಕರಣೆಗೆ ಏನ್ ಹೇಳಿದ್ರಲ್ಲ ಮೊದ್ಲು ಅಂದ್ರೆ ಕ್ಲೀನ್ ಮಾಡೋದು, ಆಮೇಲೆ ಅದು ಕಲ್ಲು ಆರಿಸೋಂತದ್ದು, ಅದಕ್ಕೆಲ್ಲ ನಿಮಗೆ ಮಿಷಿನ್ಗಳು ಇದಾವ? ಇದೆ ಸರ್. ಮೊದಲು ಸಿರಿಧಾನ್ಯಗಳು ಕರ್ನಾಟಕಗಿನ ಹೆಚ್ಚಾಗಿ ತಮಿಳುನಾಡು ರಾಜ್ಯದಲ್ಲಿ ಮೊದಲಿಂದನೂ ಬೆಳೆಸ್ತಾ ಇದ್ದಾರೆ. ಇಲ್ಲಿಗೆ ಡಾಕ್ಟರ್ ಖಾದರ್ ಅವರು ಸಿರಿಧಾನ್ಯಗಳ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ವಿಧಾನದಲ್ಲಿ ಈಗ ಒಂದು 30 ವರ್ಷದಿಂದ ಲಮ್ಮ ಆಲ್ವಾರ್ ಅಂತ ಮಹಾನೀಯರು ಇದು ಸಿರಿಧಾನ್ಯ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಪ್ರೊಸೆಸಿಂಗ್ ಇದು ಮತ್ತೆ ಬೆಳೆಸೋದು ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಮೇಜರ್ ಮಿಷಿನ್ಸ್ ಎಲ್ಲ ಮಿಷಿನರಿಸ್ ತವರು ಅಂತ ಕೊಯಮತ್ತೂರು, ಅಲ್ಲಿ ನಮ್ಗೆ ಹೇಗೆ ಬೇಕಾದ ಡಿಸೈನ್ ಮಾಡಿಸಿ ನಮ್ಮ ಮಿಲ್ಲಿಗೆ ಅಲ್ಲಿಂದ ತಗೊಂಡಿದೀವಿ. ಪ್ರತಿಯೊಂದು ಮಿಷಿನ್ ಅಲ್ಲೂ ಕೆಲಸಗಳು ನಡೀತಾ ಇರುತ್ತೆ. ಫಸ್ಟ್ ಶುರು ಆಗುತ್ತೆ ಪ್ರೀ ಕ್ಲೀನಿಂಗ್ ಅಂತ ರೈತರಿಂದ ಬಂದಾಗ. ಈಗ ನವಣೆ, ಕೊರ್ಲೆ, ಸಾಮೆ, ಆರ್ಕ, ಊದಲು, ಬರುಗು, ಇಷ್ಟೆಲ್ಲ ಸಿರಿಧಾನ್ಯಗಳಿದಾವಲ್ಲ, ಇವುಗಳೆಲ್ಲ ನೀವು ಏನು ಪ್ಯಾಕಿಂಗ್ ಮಾಡೋದಾಗ್ಲಿ ಅಥವಾ ಅದನ್ನ ಕಳಿಸೋದಕ್ಕಿಂತ ಮೊದಲು ಏನು ಮಾಡ್ತಿರಲ್ಲ, ಒಂದೊಂದು ಸಿರಿಧಾನ್ಯಕ್ಕೂ ಬೇರೆ ಬೇರೆ ವಿಧಾನಗಳಿದಾವ ಅಥವಾ ಎಲ್ಲರೂ ಒಂದೇ ರೀತಿ ಮಾಡ್ತೀರಾ? ಆಲ್ಮೋಸ್ಟ್ ಸಿಮಿಲರ್ ಇದೆ ಸರ್, ಬಟ್ ಆ ಸೈಜ್ ಬೇಸ್ಡ್ ಆನ್ ನಾವು ಸೀವ್ಸ್ ಚೇಂಜ್ ಮಾಡ್ಬೇಕು ಜರಡಿಗಳನ್ನ. ಮೇಜರ್ ಅದು. ಮತ್ತೆ ಡಿ ಹಲ್ಲಿಂಗ್ ಬಂದಾಗ ನಾವು ಡಿ ಹಲ್ಲಿಂಗ್ ಮಿಷಿನ್ ಡಿಸ್ಟೆನ್ಸ್ ಇರುತ್ತೆ, ಅದು ಸ್ವಲ್ಪ ವೇರಿಯೇಷನ್ ಮಾಡ್ಬೇಕು ಸರ್. ಒಂದೇ ತರ ಮಿಷಿನ್ಸ್ ಆದ್ರೆ ಸಾಕು ಸರ್, ಎಲ್ಲಾ ಸಿರಿಧಾನ್ಯಗಳನ್ನ ನೀವು ಪ್ರೊಸೆಸಿಂಗ್ ಮಾಡಬಹುದು. ಸುಜಯ್, ಈ ಒಂದು ಸಂಸ್ಥೆನ ನೀವು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸರ್? 2016 ಡಿಸೆಂಬರ್ 25 ಶುರು ಮಾಡಿ ಸರ್. ಆಲ್ಮೋಸ್ಟ್ ಈಗ 5ನೇ ವರ್ಷದಲ್ಲಿ ಇದೀವಿ ಸರ್. ನೀವು ಓದಿರೋದು ಸರ್? ನಾನು ಬಿ ಇ ಮೆಕ್ಯಾನಿಕಲ್, ಬೆಂಗಳೂರಿನ BMS ಕಾಲೇಜಲ್ಲಿ ಓದಿದ್ದು. ಆನಂತರ ಸ್ವೀಡನ್ ಬೇಸ್ ಕಂಪನಿಯಲ್ಲಿ ಡಿಸೈನ್ ಮತ್ತೆ ಪ್ರೊಡಕ್ಷನ್ ಇಂಜಿನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಡಾಕ್ಟರ್ ಖಾದರ್ ಅವರು ಮತ್ತೆ ಇಲ್ಲಿ ನನ್ನ ಗುರುಗಳಿದ್ದಾರೆ, ಅವರೆಲ್ಲರೂ ಮಾರ್ಗದರ್ಶನದಿಂದ ಸ್ವಲ್ಪ ಮೊದಲಿಂದನೂ ಎಂಟರ್ಪ್ರಿನರ್ಶಿಪ್ ಕಡೆ ಆಸಕ್ತಿ ಇತ್ತು. ಹಾಗಾಗಿ ಈ ವಿಷಯದಲ್ಲಿ ಮೊದಲಿಂದ ಸ್ವಲ್ಪ ಸ್ಟಡಿ ಮಾಡಿ ಆನಂತರ ಎಂಟ್ರಿ ಆದ್ವಿ ಸರ್ 2016. ಅಂದ್ರೆ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಏನು ಒಂದು ಗ್ರೌಂಡ್ ವರ್ಕ್ ಅಂತ ಮಾಡ್ಕೋಬೇಕಲ್ಲ, ಏನ್ ಮಾಡಿದ್ರೆ ಸರ್? ಅದಕ್ಕೂ ಮುಂಚೆ ಒಂದು ವರ್ಷದ ಮುಂಚೆ ಕೆಲಸ ಬಿಟ್ಟಿದ್ದೆ, ಇಂಜಿನಿಯರ್ ಕೆಲಸ ಬಿಟ್ಟು ನಮ್ಮ ಡಾಕ್ಟರ್ ಖಾದರ್ ಅವ್ರ ಜೊತೆ ಅವರ ಹೊಲದಲ್ಲೆಲ್ಲ ಓಡಾಡ್ತಾ ಮತ್ತೆ ಸಂಸ್ಕರಣೆ ಕೊಯಮತ್ತೂರೆಲ್ಲ ತಿಳ್ಕೊತಾ ವ್ಯವಸ್ಥೆ ಹೇಗೆ ಅಂತ. ಯಾಕಂದ್ರೆ ನಾನು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಲ್ಲ ಅಥವಾ ಫ್ಯಾಕ್ಟರಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ, ಟೋಟಲ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್. ಇದ್ರ ಕುರಿತು ಸ್ವಲ್ಪ ಸ್ಟಡಿ ಮಾಡಿದೆ ಮತ್ತೆ ನನ್ನ ಬೈಕ್ ತಗೊಂಡು ಈ ಎನ್ಜಿಹಳ್ಳಿಯಿಂದ ಶುರು ಆದ್ರೆ ಬೆಲಗೂರು ತನಕ ರೈತರಿಗೆ ಪ್ರತಿ ಮನೆ ಹೋಗ್ತಿದೆ. ಅವ್ರೇನ್ ಸಿರಿಧಾನ್ಯಗಳು ಬೆಳೀತಾ ಇದ್ರು, ಮಾರ್ಕೆಟಿಗೆ ತಗೊಂಡು ಕೊಡ್ತಾ ಇದ್ರೆ APMC ಗೆ, ಬೇಡ ಡೈರೆಕ್ಟ್ ಫ್ಯಾಕ್ಟರಿ ಕೊಡಿ, ನಾವು ಕೊಂಡ್ಕೋತೀವಿ, ನಾವು ಬರ್ತೀವಿ, ಈ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದು ಕೊಡಿ ನಮ್ಗೆ ಸಾಕು, ಯಾವುದೇ ತರ ಯೂರಿಯಾ DAP ಯೂಸ್ ಮಾಡದೆ ಬೆಳೆದು ಕೊಡಿ ನಾವು ತಗೋತೀವಿ ಅಂತೇಳಿ ಆ ರೈತರಿಗೆಲ್ಲ ಮನದಟ್ಟು ಮಾಡಿಕೊಟ್ವಿ. ಅವರು ಒಪ್ಕೊಂಡ್ರು. ಇಲ್ಲಿ ಸಾಕಾಗ್ದಿದ್ದಾಗ ಬೇರೆ ಬೇರೆ ತಾಲೂಕು, ಶಿರಾ ತಾಲೂಕಿಗೆ ಹೋದ್ವಿ, ನೆಕ್ಸ್ಟ್ ಬೇರೆ ರಾಜ್ಯಕ್ಕೆ ಹೋದ್ವಿ, ಅಲ್ಲೆಲ್ಲ ರೈತರಿಂದ ಬೆಳೆಸೋಕೆ ಫಸ್ಟ್ ವ್ಯವಸ್ಥೆ ಮಾಡಿವಿ ಸರ್. ಆ ನಂತರ ನಾನು ಡಿಸೈನ್ ಇಂಜಿನಿಯರ್ ಆಗಿದ್ರಿಂದ ಸ್ವಲ್ಪ ಬೇರೆ ಬೇರೆ ಕಂಪನಿಗಳ ಜೊತೆ ಸೇರ್ಕೊಂಡು ನನಗೆ ಬೇಕಾಗಿರೋ ತರ ಮಿಷಿನರ್ಸ್ ಡಿಸೈನ್ ಮಾಡಿಸ್ಕೊಂಡು ಕೊಯಮತ್ತೂರಲ್ಲಿ ತಗೊಂಬಂದು ಇಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು 2017 ಶುರು ಮಾಡಿದ್ವಿ ಸರ್ ಪ್ರೊಡಕ್ಷನ್. ಈಗ ನಮ್ಮ ಸಿರಿಧಾನ್ಯಗಳನ್ನ ಸಾಮಾನ್ಯವಾಗಿ ನಮ್ಮ ರೈತರು ಬೆಳೆಯೋದು ಹೊರವಲಕ್ಕೆ, ಅಂದ್ರೆ ಮಳೆ ಆಶ್ರಿತವಾಗಿ ಬೆಳೀತಿರ್ತಾರೆ. ಹೌದು ಸರ್. ನಿಮಗೆ ವರ್ಷದಲ್ಲಿ ಒಂದು ಟೈಮ್ಗೆ ನಿಮಗೆ ಅದರ ಒಂದು ಇಳುವರಿ ಬರುತ್ತೆ. ಹೌದು ಸರ್. ಈ ಅದೇ ಸಂದರ್ಭದಲ್ಲಿ ನೀವು ಅವನ್ನ ಖರೀದಿ ಮಾಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ನಿಮಗೆ ಒಂದ್ ವರ್ಷಕ್ಕೆ ಬೇಕಾದಷ್ಟು ಕಚ್ಚಾ ಮಾಲನ್ನ ಒಂದೇ ಸರಿ ನೀವು ಅದನ್ನ ಖರೀದಿ ಮಾಡ್ತಾರೆ, ಹೆಂಗ್ ಅದನ್ನ ಸ್ಟಾಕ್ ಮಾಡೋದು, ವ್ಯವಸ್ಥೆ ಏನ್ ಮಾಡ್ಕೊಂಡಿರ? ಟಾರ್ಗೆಟ್ ಇರೋದು ಅದೇ ಸರ್. ಇಡೀ ವರ್ಷಕ್ಕೆ ಏನ್ ಬೇಕಾಗಿದೆ ಎಲ್ಲಾ ಮಿಲ್ನವ್ರು ಮಾಡೋದು, ವರ್ಷಕ್ಕೆ ಏನ್ ಬೇಕು ಆ ಡಿಮ್ಯಾಂಡ್ ಎಲ್ಲ ಆಗ್ಲೇನೆ ಪ್ರೊಕ್ಯೂರ್ ಮಾಡ್ಕೋತಾರೆ. ಬಟ್ ನಮ್ಗೆ ಏನಾಗಿದೆ, ನಾವು ತುಂಬಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ, ಪರ್ ಡೇ 1 metric ton ಅಷ್ಟೇ ಪ್ರೊಸೆಸಿಂಗ್ ಮಾಡ್ತಾ ಇದೀವಿ. ಬಟ್ ನಮ್ ಟಾರ್ಗೆಟ್ ಆಲ್ಮೋಸ್ಟ್ 6 months ಇಟ್ಕೊಂಡು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ತಮಿಳುನಾಡು ರಾಜ್ಯದಲ್ಲಿ ನನ್ನ ಸ್ನೇಹಿತರು ಇದಾರೆ, ಅವರು ನಾನು ಸೇರಿ ಆಲ್ಮೋಸ್ಟ್ ವರ್ಷಕ್ಕೆ ಆಗೋಷ್ಟು ಪ್ರೊಕ್ಯೂರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಸರ್. ನಮ್ಮಲ್ಲಿ ಶಾರ್ಟೇಜ್ ಬಿದ್ದಾಗ ರೈತರು ಅವ್ರ ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿಂದ ತಗೊಂಡ್ಬರ್ತಾ ಇದೀವಿ ಸರ್. ಈಗ ನೀವು ಖರೀದಿ ಮಾಡಬೇಕಾದ್ರೆ ರಾ ಮೆಟೀರಿಯಲ್ ಅಂತ ನಾವು ಹೇಳ್ಬೋದು, ಅಂದ್ರೆ ಕಚ್ಚಾ ವಸ್ತು ತರ ಇರ್ತಾವೆ, ಯಾವ ರೀತಿ ಬೆಳೆದಿರ್ತಾರೆ ಹಾಗೆ ಇರುತ್ತೆ. ಅವಾಗ ನೀವು ಖರೀದಿ ಮಾಡೋದಕ್ಕೂ ನೀವು ಅದನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದಕ್ಕೂ ನಿಮ್ ಖರ್ಚು ವೆಚ್ಚ ಯಾವ ರೀತಿ ವ್ಯತ್ಯಾಸ ಆಗುತ್ತೆ? ಸರ್, ಸಿರಿಧಾನ್ಯಗಳಲ್ಲಿ ಮೊದಲನೇದಾಗಿ ಏನ್ ಭತ್ತ ಇರುತ್ತೆ, 100 ಕೆಜಿ ಭತ್ತ ಹಾಕಿದ್ರೆ ಕೊನೆಯಲ್ಲಿ ನಮಗೆ ಸಿಗೋದು 45-50 ಕೆಜಿ ಅಕ್ಕಿ. ತುಂಬಾ ಕ್ವಾಲಿಟಿ ಚೆನ್ನಾಗಿದ್ರೆ 55 ಕೆಜಿ ಹೋಗ್ಬೋದು ಸರ್. ಇವತ್ತು ಹಂಗಾಗಿ ಸಿರಿಧಾನ್ಯಗಳ ಮೌಲ್ಯ ತುಂಬಾ ಇದೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ, ನವಣೆ 25-30 ರೂಪಾಯಿ ಮಾರ್ಕೆಟ್ ಇರುತ್ತೆ, ನೀವ್ಯಾಕೆ ನವಣೆ ಅಕ್ಕಿ 70-80 ರೂಪಾಯಿ ಕೊಡ್ತೀರ? ನಮ್ಮ ಹೋಲ್ಸೇಲ್ಗಳ ರೇಟ್ಗಳಲ್ಲಾದ್ರೆ ಒಂದು 60-65 ರೂಪಾಯಿ ಇರುತ್ತೆ. ಈ ವ್ಯತ್ಯಾಸ ಯಾಕೆ ಅಂತ ಕೇಳ್ತಾ ಇರ್ತಾರೆ. ಮೊದಲನೇ ವ್ಯತ್ಯಾಸ ಬಂದು ನಾವೇನು ಭತ್ತ ಹಾಕ್ತೀವಿ ಅಥವಾ ಬೀಜ ಹಾಕ್ತೀವಿ ಸಿರಿಧಾನ್ಯಗಳದ್ದು, ಅದ್ರ ಅರ್ಧಷ್ಟೇ ಅಕ್ಕಿ ಆಗೋದು ನಮ್ಗೆ. ಆ ವೇಸ್ಟೇಜ್ ಮೊದಲನೇದಲ್ಲಿ ಹೋಗುತ್ತೆ, ಅದ್ರ ಸಿಪ್ಪೆ ಏನಿರುತ್ತೆ ಸರ್, ಈಗ ನವಣೆಗೆ ಬಂದ್ರೆ ಒಂದು 4-5 ಲೇಯರ್ ಅಸ್ಕ್ ಇರುತ್ತೆ, ಅದೇ ಕೊರಲೆ ತನಕ ಹೋದ್ರೆ ಒಂದು 8-9 ಲೇಯರ್ ತನಕ ಅಸ್ಕ್ ಬರುತ್ತೆ, ಅಸ್ಕ್ ವೆಯ್ಟ್ ಇರುತ್ತೆ, ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಮತ್ತೆ ನಮ್ಮ ಮಿಲ್ಲಿಂಗ್ ಖರ್ಚುಗಳು ಅದೆಲ್ಲ ಸೇರಿ ಸಿರಿಧಾನ್ಯಗಳು, ನೀವು ನವಣೆ 30 ರೂಪಾಯಿ ನವಣೆ ಇದ್ರೆ ಅದು ರೆಡಿ ಆಗೋ ಔಷಧಿಗೆ ನಿಮ್ಗೆ 75-80 ರೂಪಾಯಿ ಆಗುತ್ತೆ ಅಕ್ಕಿಗೆ. ಈಗ ನೀವು ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿ ಬೇಕಾದಷ್ಟು ಬೇರೆ ಬೇರೆ ಕಡೆ ಅವಕಾಶಗಳು ಇದ್ದವು, ಜೊತೆಗೆ ನೀವು ಈ ತರ ಸ್ವ ಉದ್ಯೋಗ ಮಾಡಿದ್ರೆ ಬೇಕಾದಂಗೆ ಹೊರಗೆ ಆಟೋಮೊಬೈಲ್ಸ್ ಅದೆಲ್ಲ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಇಟ್ಕೋಬಹುದು. ಸಿರಿಧಾನ್ಯಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ, ಇದರಿಂದ ನಾನು ಸಕ್ಸಸ್ ಆಗ್ಬೋದಂತ ಅನಿಸ್ತಾ ನಿಮಗೆ ಹೆಂಗೆ? ಸರ್, ಸಕ್ಸಸ್ ಕಡೆ ಖಂಡಿತ ನೋಡಿರ್ಲಿಲ್ಲ, ನಾನು ಬೆಳೆದಿದ್ದ ವಾತಾವರಣ ಅದಕ್ಕೆ ಪೂರಕವಾಗಿತ್ತು ಸರ್. ನಿಮ್ಮ ಆಕಾಶವಾಣಿಯಲ್ಲೇ ಬೇದ್ರೆ ಮಂಜುನಾಥ್ ಅಂತಿದ್ರು, ಮತ್ತೆ ನಮ್ಮ ಗುರುಗಳು ಉಮೇಶ್ ಮತ್ತೆ ಏಕನಾಥ್, ಅವರೆಲ್ಲ ನಮ್ಗೆ ಚಿಕ್ಕ ವಯಸ್ಸಿಂದ ಒಂದು ಈ ಎಂಟರ್ಪ್ರಿನರ್ಶಿಪ್ ಕಡೆ ಒಲವು ಬರೋ ತರ ಮತ್ತೆ ಒಂದು ಕಾಮನ್ ಸೆನ್ಸ್ ಡೆವಲಪ್ ಮಾಡ್ಲಿಕ್ಕೆ ಬಹಳ ಟ್ರೈ ಮಾಡಿದ್ರು ಸರ್. ಅದ್ರ ಮೂಲಕ ನಮ್ಗೆ ಏನಾಯ್ತು, ನನ್ನ ಚಿಕ್ಕ ವಯಸ್ಸಿಂದ ಒಂದು ಎಂಟರ್ಪ್ರಿನರ್ಶಿಪ್ ಕಡೆ ಬಹಳ ಆಸಕ್ತಿ ಇತ್ತು ಮೊದಲನೇದು. ಎರಡನೇದು ಕಾರ್ಪೊರೇಟ್ ಲೈಫ್ ಹೋದೆ, ಅಲ್ಲಿನ ನಮ್ಮ ವರ್ಕ್ ಪ್ರೆಷರ್ಗೆ ಅಥವಾ ಒಂದು ಮೊನೊಟನಸ್ ವರ್ಕ್ ನನಗೆ ಸೆಟ್ ಆಗ್ಲಿಲ್ಲ. ಅವಾಗ ನಾನು ಚಿಕ್ಕ ವಯಸ್ಸಿಂದ ಏನು ಆಸೆ ಪಡ್ತಿದ್ದೆ, ಆ ಎಂಟರ್ಪ್ರಿನರ್ಶಿಪ್ ಕಡೆ ಹೋಗ್ಬೇಕು. ಮತ್ತೆ ಎರಡನೇದು ನನಗೆ ಮೊದಲಿಂದ ಇಂಟ್ರೆಸ್ಟ್ ಇದ್ದು ಫುಡ್ ಫೀಲ್ಡ್ ಸರ್. ಯಾಕೆಂದ್ರೆ ಇವತ್ತು ಯಾವುದೇ ಫೀಲ್ಡ್ ನಾವು ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಮಾಡಬಹುದು, ಏನೇ ಮಾಡಿದ್ರು ಅದಕ್ಕೆ ಒಂದು ಸೀಮಿತ ಇದೆ ಸರ್ ಮಾರ್ಕೆಟ್, ಮತ್ತೆ ಕಾಂಪಿಟೇಷನ್ ಬಹಳ. ಬಟ್ ಫುಡ್ ಹಂಗಲ್ಲ ಸರ್, ಪ್ರತಿಯೊಬ್ರು ಪ್ರತಿದಿನ ಕನ್ಸ್ಯೂಮ್ ಮಾಡ್ತಾರೆ, ಇದು ತುಂಬಾ ವಿಸ್ತೃತ ಮಾರುಕಟ್ಟೆ. ಫುಡ್ ಕಡೆ ಬಹಳ ಒಲವಿತ್ತು. ಫುಡ್ ಕಡೆ ಶುರು ಮಾಡುವಾಗ ನಾನು ರಾಗಿ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಅವಾಗ ನಮ್ಮ ಡಾಕ್ಟರ್ ಕಾದರ್ ಅವರು, ಇಲ್ಲ ರಾಗಿ ತರ ನೀವೆಲ್ಲ ಸಿರಿಧಾನ್ಯಗಳೇ, ಇದ್ರ ಕಡೆ ಸ್ವಲ್ಪ ಗಮನ ಕೊಡು ಅಂದ್ರು. ಹಂಗೆ ಸ್ವಲ್ಪ ಸ್ಟಡಿ ಮಾಡಿದಾಗ ಇದಕ್ಕೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ, ಅದನ್ನ ನಾವು ಖಂಡಿತ ಎನ್ಕೇಶ್ ಮಾಡ್ಕೊಬೇಕು ಅಂತೇಳಿ ಅನಿಸ್ತು. 2016 ಕೆಲಸ ಬಿಟ್ಟೆ, 2016 ಕೊನೆಯಲ್ಲಿ ಎಲ್ಲ ಮಿಲ್ಲಿಗೆ ವ್ಯವಸ್ಥೆ ಆಯ್ತು ಸರ್. ಅಲ್ಲ, ಈಗ ಬಹಳಷ್ಟು ಜನ ಹೇಳೋದು ಮತ್ತೆ ಡಾಕ್ಟರ್ ಸಜೆಸ್ಟ್ ಮಾಡೋದು ಸಿರಿಧಾನ್ಯಗಳನ್ನು ಬಳಸಿ, ಸಿರಿಧಾನ್ಯದಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಆಮೇಲೆ ಅದರಲ್ಲಿ ಸಾಕಷ್ಟು ಔಷಧಿಯ ಗುಣಗಳಿರ್ತವೆ ಅಂತಂತೇಳಿ ಎಲ್ಲರಿಗೂ ಸಿರಿಧಾನ್ಯ ಬಳಸಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದು ಈಗ ಅನಿವಾರ್ಯ ಕೆಲವೊಂದು ಸಂದರ್ಭದಲ್ಲಿ. ನೀವು ಒಳ್ಳೆಯ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡಿದ್ದೀರ. ಇದನ್ನ ನೀವು ಸಕ್ಸಸ್ ಆಗಬೇಕಂದ್ರೆ ಬರೀ ಇದೇ ಮಟ್ಟದಲ್ಲಿ ಸಣ್ಣ ಮಟ್ಟದಲ್ಲೇ ಮಾಡಿದ್ರೆ ಅಂತ ನಿಮಗೆ ಯಶಸ್ಸು ಸಿಗುತ್ತೆ, ಆದ್ರೆ ನೀವು ಜಾಸ್ತಿ ಬೆಳಿಲಿಕ್ಕೂ ಆಗಲ್ಲ. ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾಗತ್ತೆ ಅಂದ್ರೆ, ನೀವೇನು ಹೇಳಿದ್ರಲ್ಲ ಇಡೀ ಭಾರತದ ಎಲ್ಲಾ ರಾಜ್ಯಗಳಿಗೂ ಇದನ್ನ ನಾನು ಸಪ್ಲೈ ಮಾಡ್ತೇನೆ, ಯಾವ ರೀತಿ ಮಾಡ್ತೀರಾ, ನಿಮಗೆ ಮಾರ್ಕೆಟಿಂಗ್ ಹೆಂಗ್ ಸಿಕ್ತು ಅದು ಅಂತ? ಸರ್, ಮೊದಲನೇದು ಈ ಮಾರ್ಕೆಟ್ ನಮಗೆ ಸಿಕ್ಕಿದ್ದು ನಮ್ಮ ಡಾಕ್ಟರ್ ಕಾದರ್ ಏನು ಸಿರಿಧಾನ್ಯಗಳ ಕಾರ್ಯಕ್ರಮ ಮಾಡ್ತಾ ಹೋಗ್ತಾ ಇದ್ರು, ಹೋಗಿದ ಕಡೆ ಎಲ್ಲ ಸಿರಿಧಾನ್ಯಗಳ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು. ನೆಕ್ಸ್ಟ್ ಕ್ವಶನ್, ಅಲ್ಲಿನ ಜನಗಳಿಗೆ ಸಿರಿಧಾನ್ಯ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರು. ಆಗ ಇದ್ದಿದ್ದ ಮಿಲ್ಗಳು ತುಂಬಾ ಕಡಿಮೆ ಸರ್, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮೊದಲನೇ ಮಿಲ್ ನಮ್ಮದು ಅನ್ಬೋದು. ಅವರು ನಮ್ಗೆ ರೆಫರೆನ್ಸ್ ಕೊಡ್ತಾ ಇದ್ರು, ಆ ಕಸ್ಟಮರ್ಸ್ ಒಬ್ಬರಿಂದ ಒಬ್ಬರಿಗೆ ಬೈ ವರ್ಡ್ ಆಫ್ ಮೌತ್ ಸರ್. ಇದ್ರಿಗೆ ಯಾವ್ದೇ ತರದ ಪಬ್ಲಿಸಿಟಿ ಅಡ್ವರ್ಟೈಸ್ಮೆಂಟ್ ಏನು ಮಾಡಿಲ್ಲ ನಮ್ಮ ಕಂಪನಿ, ಬೈ ವರ್ಡ್ ಆಫ್ ಮೌತ್ ಎಲ್ಲಾ ಕಡೆ ಕಸ್ಟಮರ್ ಸಿಗ್ತಾ ಹೋದ್ರು. ಮತ್ತೆ ಮೊದಲನೇದಾಗಿ ಡಾಕ್ಟರ್ ಕಾದರ್ ಹೋಗಿದ್ದ ರಾಜ್ಯಗಳೆಲ್ಲ ನಮ್ಮ ಬಗ್ಗೆ ಹೇಳ್ತಾ ಹೋದ್ರು, ಅಲ್ಲಿಂದ ನಮ್ಗೆ ಆರ್ಡರ್ಸ್ ಬರ್ತಾ ಹೋದ್ರು. ನಾವು ಇದನ್ನ 2 ಸೆಗ್ಮೆಂಟ್ ಆಗಿ ಅಪ್ರೋಚ್ ಮಾಡ್ತಾ ಇದ್ದೀವಿ ಸರ್. ಒಂದು B2B ಬಿಸ್ನೆಸ್ ಟು ಬಿಸ್ನೆಸ್, ಅಂದ್ರೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ, ಅವ್ರಿಗೆಲ್ಲ ನಮ್ಮಿಲ್ಲಿಂದ ಡೈರೆಕ್ಟ್ ಒಂದು ಮೆಟ್ರಿಕ್ ಟನ್ ಗಟ್ಟಲೆ ಸಪ್ಲೈ ಮಾಡ್ತೀವಿ. ಎರಡನೇದು B2C ಸರ್, ಚಿತ್ರದುರ್ಗ ಬೆಸ್ಟ್ ಮೊದಲನೇ ಇ-ಕಾಮರ್ಸ್ ಕಂಪನಿ ನಮ್ದಿದೆ, ಸರಸ್ವತಿ ಆರ್ಗಾನಿಕ್ಸ್ .com ಅಂತ. ಅದ್ರ ಮೂಲಕ ಭಾರತ ದೇಶದ ಎಲ್ಲಾ ರಾಜ್ಯಗಳಿಂದ ಕಸ್ಟಮರ್ಸ್ ನಮ್ಗೆ ಆರ್ಡರ್ ಮಾಡ್ತಾರೆ. ಅವರಿಗೆ ನಾವು ಕೊರಿಯರ್ ಮೂಲಕ, ನಾವು ಸದ್ಯ ಬೇರೆ ಬೇರೆ ಪ್ರೈವೇಟ್ ಕೊರಿಯರ್ಗಳ ಜೊತೆ ಟೈಅಪ್ ಇದ್ದೀವಿ, ಅವ್ರ ಮೂಲಕ ಅವ್ರ ಮನೆ ಬಾಗಿಲು ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದೀವಿ. ಇನ್ನೊಂದು ನಾನು ತುಂಬಾ ಒಳ್ಳೆ ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಕಾರ್ಯಕ್ರಮದಲ್ಲಿ, ಸಿರಿಧಾನ್ಯಗಳ ಬಳಕೆ ಸರ್. ಇವತ್ತೆಲ್ಲರಿಗೂ ಸಿರಿಧಾನ್ಯಗಳು ಬಳಸಿದ್ರೆ ಒಳ್ಳೇದಂತ ಗೊತ್ತಿದೆ, ಬಟ್ ಬಳಕೆ ಮಾಡೋ ವಿಧಾನ ಸರಿ ಗೊತ್ತಿಲ್ಲ. ಸಿರಿಧಾನ್ಯಗಳು ಬಳಸಿದ್ರೆ ಹೀಟ್ ಆಗುತ್ತೆ, ಆ ಕಾರಣಕ್ಕಾಗಿ ಬಳಸೋದನ್ನ ನಿಲ್ಲಿಸ್ಬಿಡ್ತಾರೆ. ಆಕ್ಚುಲಿ ಮೊದಲೆಲ್ಲ ಸಿರಿಧಾನ್ಯಗಳು ಬಳಸ್ತಾ ಇದ್ದಿದ್ದು ನೆನೆಸಿ ಅದರಿಂದ ಅಂಬಲಿಗಳು ಮಾಡ್ತಾ ಇದ್ರು, ಅದರಿಂದ ಅನ್ನ ಮಾಡ್ತಾ ಇದ್ರು, ಮೊಸರನ್ನು. ಈ ತರ ಮಾಡುವಾಗ 6-8 ಗಂಟೆ ನೆನೆಸ್ತಿರ ಸರ್ ಸಿರಿಧಾನ್ಯಗಳನ್ನ. ಸಿರಿಧಾನ್ಯಗಳು ನೆನೆಸೋದು ತುಂಬಾ ಮುಖ್ಯ, ಯಾಕಂದ್ರೆ ನಿಮ್ಮ ಬಿಳಿ ಅಕ್ಕಿಯಲ್ಲಿ ಏನು ನಾರಿನಂಶ ಇರಲ್ಲ, ನೀವು 5 ನಿಮಿಷಕ್ಕೆ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕಿ 3 ವಿಷಲ್ ಹೊಡಿಸಿದ್ರೆ ಅನ್ನ ರೆಡಿ. ಸಿರಿಧಾನ್ಯಗಳು ಆತರ ಆಗೋದೇ ಇಲ್ಲ. 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಹಾಕಬೇಕು. ಅಕ್ಕಿ ಎಷ್ಟು ಎಳೆಯೋದು ಅಂತ ನಿಮಗೆ ಒಂದ್ಸರಿ ಮಾಡಿದ್ರೆ ಗೊತ್ತಾಗುತ್ತೆ. ಅಕ್ಕಿ ಎಷ್ಟು ಎಳೆಯೋದು ಅಥವಾ ಭತ್ತ ಎಷ್ಟು ಎಳೆಯೋದು ಅನ್ನೋದ್ರ ಮೇಲೆ ನೀರಿನ ಪ್ರಮಾಣ ಡಿಸೈಡ್ ಮಾಡಿ 2-2.5 ಗ್ಲಾಸ್ ನೀರು ಹಾಕಿ 6-8 ಗಂಟೆ ನೆನೆಸಿಡ್ಬೇಕು ಸರ್. ನೆನೆಸಿಟ್ಟು ಆ ನಂತರ ಅದರಿಂದ ನೀವು ಬಿಳಿ ಅಕ್ಕಿಯಿಂದ ಏನ್ ಅಡಿಗೆ ಮಾಡ್ತಾರೋ ಅದೇ ವಿಧಾನದಲ್ಲಿ ಮಾಡ್ತಾ ಹೋಗ್ಬೋದು. ಪ್ರತಿ ಸಿರಿಧಾನ್ಯಗಳನ್ನ 2-2 ದಿನ ಬಳಸಬೇಕು, ಅವಾಗ ಅದರಿಂದ ನಿಮಗೆ ಅಡ್ವಾಂಟೇಜಸ್ ತುಂಬಾ ಚೆನ್ನಾಗಿರುತ್ತೆ ಸರ್. ಪ್ರತಿಯೊಂದು ಸಿರಿಧಾನ್ಯಕ್ಕೂ ನಮ್ಮ ದೇಹದ ಒಂದೊಂದು ಅಂಗಕ್ಕೆ ಉಪಯೋಗ ಆಗದಂತ ಅಂಶಗಳಿರುತ್ತೆ. ಈಗ ಪ್ರತಿ ಸಿರಿಧಾನ್ಯಗಳು ಎರಡೆರಡು ದಿನ ಬಳಸಿ, ಮತ್ತೆ ಬಳಸುವಾಗ ಅದನ್ನ 6-8 ಗಂಟೆ ನೆನೆಸಿಟ್ಟು ಅಡಿಗೆ ಮಾಡಿ. ಈಗ ಇವನ್ನ ನೀವು ನಿಮಗೆ ಯಾರ್ಯಾರು ರಿಕ್ವೈರ್ಮೆಂಟ್ ಕಳಿಸ್ತಾರಲ್ಲ ಅವರಿಗೆಲ್ಲ ನೀವು ಕಳಿಸೋ ವ್ಯವಸ್ಥೆ ಮಾಡ್ತೀರಿ ಸಾರಿಗೆ ಅಂದ್ರೆ? ಇವ ನೀವು ಕೊರಿಯರ್ ಮುಖಾಂತರ ಕಳಿಸ್ತೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಗಾದ್ರೆ ನೀವು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ? ಸರ್ ಮೊದಲೇ ನಾವು ಸ್ಟಾರ್ಟಿಂಗ್ ಇಂದ VRL ನವತಾ SRMT ಈ ತರ ಟ್ರಾನ್ಸ್ಪೋರ್ಟ್ ಮೂಲಕ ಟೈಅಪ್ ಆಗಿದೀವಿ ಸರ್. ನಮ್ಮ ಪ್ರಾಡಕ್ಟ್ ನ ಕಸ್ಟಮರ್ಸ್ ಗೆ ಬೇರೆ ಪ್ರಾಡಕ್ಟ್ಸ್ ಅವ್ರು ತಗೊಂಡು ಕೊಡ್ಲಿಕ್ಕೂ ನಮ್ಮ ಪ್ರಾಡಕ್ಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ಅವರು, ಯಾಕಂದ್ರೆ ತುಂಬಾ ಫುಡ್ ಪ್ರಾಡಕ್ಟ್ ಇರುತ್ತೆ, ಯಾವ್ದೇ ಡ್ಯಾಮೇಜಸ್ ಆಗಬಾರ್ದು. ಅದಕ್ಕೆ ಮೊದಲೇ ಟೈಅಪ್ ಮಾಡ್ಕೊಂಡಿದ್ವಿ ಸೇಫ್ ಹ್ಯಾಂಡ್ಲಿಂಗ್ಗೋಸ್ಕರ. ಅದಕ್ಕೆ ಬೇಕಾದ ಎಲ್ಲ ಪ್ರಿಕಾಷನ್ ಮೆಜರ್ಸ್ ಪ್ಯಾಕಿಂಗ್ ಎಲ್ಲ ನಾವು ತಗೊಂಡಿರ್ತೀವಿ. ಆ ಟ್ರಾನ್ಸ್ಪೋರ್ಟೇಷನ್ ಅವರು ಸಹ ನಮ್ಗೆ ಟೈಅಪ್ ಆಗಿರೋದ್ರಿಂದ ಈ ಮೂರು ಟ್ರಾನ್ಸ್ಪೋರ್ಟ್ನವರು ನಮ್ಮ ದೇಶದ ಪ್ರತಿಯೊಂದು ಮೂಲೆ ಮೂಲೆಗೂ ಸೇಫ್ ಆಗಿ ತಗೊಂಡು ತಪ್ಪಿಸೋ ವ್ಯವಸ್ಥೆ ಮಾಡ್ತಿದ್ದಾರೆ. ಇದು ನಮ್ಮ ವ್ಯಾಪಾರಿಗಳಿಗೆ. ಎರಡನೇದು ನಾವು ಒಂದು ಗತಿ ಕೊರಿಯರ್ ಅಂತ ಇದೆ, ಇದು ಗತಿ ಲಾಜಿಸ್ಟಿಕ್ಸ್ ಅಂತ. ಅವ್ರ ಮೂಲಕ ಟೈಅಪ್ ಆಗಿ ಭಾರತ ದೇಶದ ಪ್ರತಿ ನಗರದ ಮೂಲೆ ಮೂಲೆಗೂ ಅವ್ರ ಮನೆ ಬಾಗಿಲು ತಲುಪಿಸೋ ವ್ಯವಸ್ಥೆ ಮಾಡಿದ್ವಿ ಸರ್. ಇಲ್ಲಿ ಸ್ಥಳೀಯವಾಗಾದ್ರೆ ಯಾವ ರೀತಿ? ನಮ್ಮ ಗೋಡೌನ್ ಇದೆ ಸರ್ ಜೋಗಿಮಠ ರಸ್ತೆಯಲ್ಲಿ, ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಜನ. ಇಲ್ಲಿ ಚಿತ್ರದುರ್ಗದ ಸ್ಥಳೀಯವಾಗಿ ಅಂಗಡಿಗಳು ಆತರ ಏನಾದ್ರೂ ಮಾಡಿದ್ರೆ? ಅಂಗಡಿಗಳು ಮಾಡಿದಾಗ ಮತ್ತೆ ಜನಕ್ಕೆ ಒಂದು ಮೌಲ್ಯ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಡೈರೆಕ್ಟ್ ಫ್ಯಾಕ್ಟರಿಗೆ ಅದನ್ನ ಗೋಡೌನಿಗೆ ಬಂದು ತಗೊಂಡ್ರೆ ಕಡಿಮೆ ಬೆಲೆ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ಎಲ್ಲೂ ಅಂಗಡಿಗಳು ತಲುಪಿಸ್ತಿಲ್ಲ. ಅದ್ ಬಿಟ್ಟು ಹೊರಗಡೆ ಎಲ್ಲ ಬೇರೆ ಜಿಲ್ಲೆಗಳಲ್ಲಿ ಒಂದು ಮೇಜರ್ ಸೂಪರ್ ಮಾರ್ಕೆಟ್ಗಳು, ಆರ್ಗನೈಸ್ ಸ್ಟೋರ್ಗಳು ಇಂಥ ಕಡೆ ತಲುಪಿಸ್ತಾ ಇದೀವಿ ಸರ್. ಅಲ್ಲ ನೀವು ಹೇಳಿದ್ರೆ ನಾವು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಅಂತೇಳಿ, ಹಾಗಾಗಿ ಈಗ ಗೊತ್ತಾಗ್ಬೇಕ ನಿಮ್ಮಲ್ಲಿ ಸಿರಿಧಾನ್ಯಗಳ ಸಿಗುತ್ತವೆ ಅಂತ ಗೊತ್ತಾಗ್ಬೇಕು ಹೆಂಗೆ? ಸರ್ ಇದುವರೆಗೂ ದೈವಿ ಕೃಪೆ ಅನ್ಸುತ್ತೆ, ವರ್ಡ್ ಆಫ್ ಮೌತ್ ತುಂಬಾ ಪಬ್ಲಿಸಿಟಿ ಇದೆ ನಮಗೆ. ಈ ಡಿಮ್ಯಾಂಡ್ ನ ಪೂರೈಸಕ್ಕೆ ನಮಗೆ ಆಗ್ತಾ ಇಲ್ಲ, ಒಂದು ಹಂಗಿದೆ ಕಂಡೀಷನ್. ನೆಕ್ಸ್ಟ್ ಖಂಡಿತ ಪಬ್ಲಿಸಿಟಿ ಅದೆಲ್ಲ ಮಾಡೋ ಯೋಚನೆ ಇದೆ ಸರ್. ಈ COVID-19 ಏನಿದೆ ಎಲ್ಲ ಸುಧಾರಿಸಿದ ನಂತರ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡ್ತೀವಿ. ಯಾಕೆ ನಮ್ದು ಹೈಟೆಕ್ ಮಿಲ್ ಮಾಡ್ತಾ ಇದೀವಿ ಚಿತ್ರದುರ್ಗ ಜಿಲ್ಲೆ ಬೆಂಗಳೂರು ರಸ್ತೆಯಲ್ಲಿ, ಆವಾಗ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆಗ್ತಿರುತ್ತೆ, ಅದೆಲ್ಲ ಕಡೆ ತಲುಪಬೇಕು. ಅದಕ್ಕೆ ಸೂಕ್ತವಾದ ಮಾರ್ಕೆಟಿಂಗ್ ಪಬ್ಲಿಸಿಟಿ ಎಲ್ಲ ಮಾಡ್ತೀವಿ ಸರ್. ನಿಮ್ಮ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಎಷ್ಟು ಜನ? ಟೆಂಪ್ರವರಿಗೆ ಒಂದಷ್ಟು ಜನ ಕರ್ಕೋತಾ ಇರ್ತೀವಿ ಸರ್, ಒಂದು ಇಬ್ಬರು ಹೆಣ್ಮಕ್ಳು ಬರ್ತಾರೆ. ಅದ್ ಬಿಟ್ಟು ನಾವು ಮನೆ ಮಂದಿ ಎಲ್ಲರೂ ಸೇರ್ ಮಾಡ್ತಾ ಇರ್ತೀವಿ. ಮೇಜರ್ ಆಗಿ ಪ್ರೊಡಕ್ಷನ್ ಕೆಲಸ ನಾನೇ ನೋಡ್ಕೋತೀನಿ, ಬಿಲ್ಲಿಂಗ್ ಅಕೌಂಟಿಂಗ್ ಎಲ್ಲ ನಮ್ಮ ಮನೆಯವರು ಇರ್ತಾರೆ, ವ್ಯಾಪಾರದಲ್ಲಿ ನಮ್ಮ ತಾಯಿಯವರ ಜೊತೆ ನೋಡ್ಕೋತಾರೆ, ತಂದೆಯವರು ಚಿಕ್ಕಪ್ಪ ಎಲ್ಲರೂ ಸಪೋರ್ಟ್ ಇರುತ್ತೆ, ಎಲ್ಲರೂ ಕೈ ಜೋಡಿಸ್ತಾರೆ. ನಾವೇ ಮನೆ ಮಂದಿ ಜೊತೆಲಿ ಒಂದು ಟೆಂಪ್ರವರಿಗೆ ಏನೇನು ಬೇಕಾಗುತ್ತೆ ಆತರ ಕೆಲಸ ಕರ್ಕೊಳ್ಳಿ. ಮೊದಲೆಲ್ಲ ಪರ್ಮನೆಂಟ್ ಲೇಬರ್ಸ್ ಇದ್ರು, ಬಟ್ ಈಗ ಒಂದು ವರ್ಷದಿಂದ ತುಂಬಾ ವ್ಯತ್ಯಾಸ ಇರೋದ್ರಿಂದ ಸ್ವಲ್ಪ ನಾವು ಫ್ಯಾಮಿಲಿನ ಹ್ಯಾಂಡಲ್ ಮಾಡ್ತಾ ಇದೀವಿ ಸರ್. ಈಗ ಕಾರ್ಯಕ್ರಮ ಕೇಳ್ತಿರಂತ ನಮ್ಮ ಸ್ಥಳೀಯ ಯಾರಾದ್ರೂ ಕೇಳಿದ್ರು ತಮಗೆ ಸಿರಿಧಾನ್ಯ ಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಅವರು ನಿಮ್ಮ ಒಂದು ಸಂಪರ್ಕದ ಸಂಖ್ಯೆ ಮೊಬೈಲ್ ನಂಬರ್ ಹೇಳಿದ್ರೆ ಅನುಕೂಲ. ಖಂಡಿತ ಸರ್, 810-536-5937. ಕೇಳಿದ್ರೆ ಸುಜಯ್ ಕುಮಾರ್ ಅವರ ಮೊಬೈಲ್ ನಂಬರ್ ಹೀಗಿದೆ, 810-536-5937. ಈ ಒಂದು ಸಂಖ್ಯೆಗೆ ನೀವು ಸಂಪರ್ಕ ಮಾಡಿದ್ರೆ ಖಂಡಿತ ನಿಮಗೆ ಯಾವ ಒಂದು ಸಿರಿಧಾನ್ಯ ಬೇಕು ಅದನ್ನ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾರೆ. ನಿಮ್ಗೆ ವಿಳಾಸನ ಹೇಳ್ತಾರೆ, ನೀವು ಅಲ್ಲೇ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡ್ಕೋಬಹುದು ಅಂತ ಹೇಳ್ಬೋದು. ಒಳ್ಳೇದ ಸುಜಯ್, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರೆ ಅಂದ್ರೆ ಸಿರಿಧಾನ್ಯಗಳ ಮಹತ್ವ ಬಹಳ ಈಗ ಇದೆ. ಯಾಕಂದ್ರೆ ಈಗ ಪರಿಸ್ಥಿತಿ ಹೆಂಗಿದೆ ಅಂದ್ರೆ COVID-19 ನಲ್ಲಿ ನಾವು ಜನ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ದಾರೆ, ಹಾಗಾಗಿ ಈಗ ಸಿರಿಧಾನ್ಯದ ಮಹತ್ವ ಹಿಂದೆಂದಿಗಿಂತಲೂ ಈಗ ಹೆಚ್ಚಂತ ಹೇಳ್ಬೋದು. ಒಳ್ಳೆಯ ಕೆಲಸ ಮಾಡ್ತಿದ್ರೆ, ಅದೇ ರೀತಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನ ನೀವು ಬೆಳೆಸಿ ಅಂತ ಹೇಳೋಣ. ಇದುವರೆಗೂ ನಮ್ಮ ಜೊತೆಗೆ ನಿಮ್ಮ ಒಂದು ಸರಸ್ವತಿ ಆರ್ಗ್ಯಾನಿಕ್ಸ್ ಬಗ್ಗೆ, ನಿಮ್ಮ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಇದ್ರ ಮೂಲಕ ನಾವು ನಮ್ಮ ಕೆಲಸಗಳನ್ನ 4 ಜನಕ್ಕೆ ತಿಳಿಸ್ಲಿಕ್ಕೂ ಸಹಾಯ ಆಯ್ತು. ಥ್ಯಾಂಕ್ ಯು ಸರ್. ಇದುವರೆಗೂ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮಾರಾಟ ಈ ಕುರಿತು ಚಿತ್ರದುರ್ಗದ ಸಿ ಸುಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇನ್ನು ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಕಂದಗಲ್ಲು ಗ್ರಾಮದ ಕೃಷಿಕ ಕೆಎಂ ಸೋಮಶೇಖರ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ದಾವಣಗೆರೆ ತಾಲೂಕು ಕಂದಗಲ್ಲು ಗ್ರಾಮದ ಪ್ರಗತಿಪರ ಕೃಷಿಕರಾದ ಶ್ರೀ ಕೆಎಂ ಸೋಮಶೇಖರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿ ಬಂದರೆ. ಸೋಮಶೇಖರಪ್ಪರ ಈ ಕಾರ್ಯಕ್ರಮ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಸೋಮಶೇಖರಪ್ಪ ಅವರೇ, ಎಷ್ಟು ವರ್ಷದಿಂದ ಈ ಕೃಷಿ ಬದುಕು ಮಾಡ್ತಾ ಇದ್ರು? ನಾವು ಒಂದು 20-25 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾಕೆ ಈ ಕೃಷಿ ಬದುಕು ಮಾಡ್ಬೇಕು ಅನ್ನಿಸ್ತು? ನಮ್ಮ ತಂದೆ ತಾಯಿ ಓದಕ್ಕೆ ಕಳಿಸಿದ್ರು, SLC ವರೆಗೂ ಓದಿದ್ವಿ. SLC ಆದಮೇಲೆ CPED ಟ್ರೈನಿಂಗ್ ಒಂದು ವರ್ಷ ಮಾಡಿ ಅದರಲ್ಲಿ ಪಾಸ್ ಆಯಿತು. ನನಗೆ ನೌಕರಿ ಅಪಾಯಿಂಟ್ ಹೋಗಕ್ಕೆ ಇಷ್ಟ ಆಗಲಿಲ್ಲ, ಹಂಗಾಗಿ ಕೃಷಿಗೆ ಬಂದೆ ಸರ್. ಕೃಷಿ ಲಾಭದಾಯಕ ಅಂತೀರ? ಕೃಷಿ ಅವ್ರು ಮಾಡೋದ್ರ ಮೇಲೆ ಡಿಪೆಂಡ್ ಐತೆ ಸರ್, ನಾವು ಯಾವ ಥರ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾಭ ನಷ್ಟ ಅದ್ರ ಮೇಲೆ ಗೊತ್ತಾಗುತ್ತೆ. ಈಗ ಸಾಕಷ್ಟು ಜನ ಯುವಕರೆಲ್ಲ ಈ ಕೃಷಿಯಿಂದ ಆಸಕ್ತಿ ಕಳ್ಕೊಂತಾರೆ, ಏನು ಕೃಷಿ ಏನೋ ಅಂತ ಲಾಭದಾಯಕ ಅಲ್ಲ ಅಂತ. ಇನ್ನು ಈ ಕೃಷಿನ ಲಾಭದಾಯಕ ಮಾಡ್ಕೋಬೇಕಂದ್ರೆ ಯಾವ ಥರ ಕೃಷಿ ಮಾಡ್ಬೇಕಂತ? ಸ್ಟಾರ್ಟಿಂಗಲ್ಲಿ ದುಡ್ಡಿಂದು ಸಮಸ್ಯೆ ಇರ್ತದೆ ಸರ್. ನಾವು ಹೆಂಗ್ ಮಾಡ್ತೀವಿ ದುಡ್ಡು ನಮ್ಮ ಹತ್ರ ಬಂಡವಾಳ ಬೇಕು ಅದಕ್ಕೆ ಕೃಷಿ ಮಾಡ್ಲಿಕ್ಕೆ. ಅದ್ರಲ್ಲಿ ಬಂಡವಾಳ ಮಾಡಿಕೊಂಡು ನಾವು ದಲ್ಲಾಳಿ ಅಂಗಡಿಯಲ್ಲಿ ಆಮೇಲೆ ಇಲ್ಲಿ ಗೊಬ್ಬರದ ಅಂಗಡಿಯಲ್ಲಿ ಔಷಧಿ ಗೊಬ್ಬರ ತಂದು ಮತ್ತೆ ಅವರಿಗೆ ಬಡ್ಡಿನೂ ಹಾಕ್ತಾರೆ, ಕಮಿಷನ್ ತಗೊಂತಾರೆ. ಹಿಂಗಾಗಿ ಅವರಿಗೆಲ್ಲ ಕಟ್ಟಿ ನಾವು ಎಕರೆ 3-4 ಸಾವಿರ 5 ಸಾವಿರ ಉಳಿಸೋದಕ್ಕೆ ಹೆಚ್ಚಾಗಿ ಹೋಗುತ್ತೆ ಸರ್. ಆಮೇಲೆ ನಮ್ಮ ಹತ್ರನೇ ಬಂಡವಾಳ ಇತ್ತು ಅಂದರೆ ಅದೇ ಆ ಬಂಡವಾಳ ಹಾಕಿದ್ರೆ ಮತ್ತೆ ನಮಗೊಂದು 10,000 ರೂಪಾಯಿ ಜೊತೆ ಉಳಿತು ಅಂದರೆ ಅನುಕೂಲ ಆಗುತ್ತೆ ಸರ್. ಅದು ನಮ್ಮ ಸ್ವಂತ ಬಂಡವಾಳ ಇದು ಮಾಡಿಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ನಾವು ಈಗ 10,000 ರೂಪಾಯಿ ಅದಕ್ಕೆ ಹಾಕಿ ನಾವು ಮನೆಗೆ ಏನಾರು ಕಲ್ಸ್ಗಳು ಬಟ್ಟೆ ಹುಡುಗರಿಗೆ ಓದ್ಸಕ್ಕೆ ಮಾಡೋಕ್ಕಂತ ಅವ್ರಿಗೆ 20,000 ಖರ್ಚು ಮಾಡಿ ಇದಕ್ಕೆ ಮತ್ತೆ ದುಡ್ಡು ಇಲ್ದಂಗೆ ಆಗ್ಬಿಡ್ತು. ಹಂಗಾಗಿ ಅದು ಅದ್ರಾಗೆ ದುಡ್ಡು ಮಾಡಿ ಅದ್ರಾಗೆ ಮಾಡಿ ಅದ್ರಾಗೆ ಮಾಡೋಕ್ಕಂದ್ರೆ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ. ಕೆಲವು ಟೈಮ್ ರೇಟು ಸಿಗುತ್ತೆ, ಕೆಲವು ಟೈಮ್ ತರಕಾರಿ ಎಲ್ಲ ಮಾಡಿದ್ವಿ, ತರಕಾರಿ ಮಾಡಿದ್ದೆ ಒಂದು ಸರಿ 10 ರೂಪಾಯಿ ತನಕ ಸಿಗುತ್ತೆ ಕೆಜಿಗೆ, ಕೆಲವು ಟೈಮು 50 ಪೈಸೆ ಆಗುತ್ತೆ. ಹಂಗಾಗಿ ನಾವು ಟ್ಯಾಕ್ರಿಗಟ್ಲೆ ತರಕಾರಿ ಟಮಟೆ ಬೆಳೆದು ಹಳದಾಗ ಹೋಗಿ ಎತ್ತಿ ಬಂದಿದ್ವಿ, ದನಿಗೆಲ್ಲ ಹಾಕಿದ್ವಿ. ಕೆಲವು ಟೈಮ್ ರೇಟ್ ಸಿಗುತ್ತೆ, ಕೆಲವು ಟೈಮ್ ಸಿಗೋದಿಲ್ಲ. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 8 ಎಕರೆ ಇದೆ ಸರ್. ನೀರಾವರಿನ ಖುಷ್ಕಿ ಜಮೀನು? ಖುಷ್ಕಿ ಒಂದು 6 ಎಕರೆ ಸರ್, ಒಂದು 2 ಎಕರೆ ನೀರಾವರಿ. ಖುಷ್ಕಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ಖುಷ್ಕಿಯಲ್ಲಿ ಮೆಕ್ಕೆಜೋಳ ಹಾಕ್ತೀವಿ ಸರ್. ಈಗ ಖುಷಿಯಲ್ಲಿ ಮತ್ತೆ ಬೋರ್ ಹಾಕ್ಸ್ಕೊಂಡು ಒಂದು 3 ಎಕರೆ ಅಡಿಕೆ ಕಟ್ಟಿದ್ವಿ ಸರ್. ಒಂದು 2 ವರ್ಷ ಅಡಿಕೆ ಕಟ್ಟೋದಕ್ಕಿಂತ ಮುಂಚೆ ತರಕಾರಿ ಮಾಡಿದ್ವಿ, ಕ್ಯಾರೆಟು ಬೀಟ್ರೂಟು ಒಂದು 5-6 ನಮೂನಿ ವೆರೈಟಿ ತರಕಾರಿ ಮಾಡಿದ್ವಿ. ಆದರೆ ಸ್ವಲ್ಪ ಅಷ್ಟು ಹಾಕ್ಯಂದ್ರೆ ಎಲ್ಲ ಒಂದೇ ಟೈಮ್ ಮಾಡಿದರೆ ಮಾಡೋಕ್ಕಾಗ ಒಯ್ಯಕ್ಕೆ ವೆಹಿಕಲ್ಸ್ ಇದೆಲ್ಲ ಸರ್. ಈಗ ಒಂದು 10 ವರ್ಷ ಕೆಳಗೆ ಇಲ್ಲೇ ಹಳ್ಳಿಗಳಲ್ಲೇ ಮಾರ್ತಿದ್ವಿ, ಹೊತ್ಕೊಂಡು ಪುಟ್ಟೆಲಿ ಹೊತ್ಕೊಂಡು ಮಾರಿದ್ವಿ, ಸಂತಿಗಳಿಗೆ ಮಾರಿದ್ವಿ. ಆಮೇಲೆ ಜಾಸ್ತಿನೂ ಆಗಲಿಲ್ಲ ಅಂದರೆ ದಾವಣಗೆರೆಗೆ 6 ಗಂಟೆ ಬಸ್ ಇತ್ತು, ಅದ್ರಾಗೆ ಕಳಿಸ್ತಿದ್ವಿ, ಹಾಕ್ಯಂದೋಗಿ ಮಾರ್ಕೊಂಬರ್ತಿದ್ವಿ. ಬೀಟ್ರೂಟ್ ಅದೆಲ್ಲ 3 ರೂಪಾಯಿ 2.5 ಕ್ಯಾರೆಟು ಹಿಂಗೆ ರೇಟ್ ದಾವಣಗೆರೆಗೆ ಹೋಗಿ ಹಾಕ್ಯಂಬಂದು ಮಾರಿದ ಬಸ್ ಯಾರಿಗೂ ಹಾಕೋದಿಲ್ಲ ಸರ್ ಒಂದೊಂದು ಟೈಮ್, ಅಷ್ಟು ನೋವು ಆಗೋದು. ಈಗೇನು ತರಕಾರಿ ಬೆಳೀತಾ ಇಲ್ಲ? ಈಗಿಲ್ಲ ಸರ್, ಈಗ ಬಿಟ್ಬಿಟ್ಟಿವಿ, ಒಂದು 6-7 ವರ್ಷದಿಂದ ಬಿಟ್ಟಿದ್ವಿ. ಯಾಕೆ ಲಾಭದಾಯಕ ಅಲ್ಲ ಅಂತ ಬಿಟ್ಟರೆ ಏನಕ್ಕೆ? ಇಲ್ಲ, ನಮ್ಮ ಕೈಲಿ ಅದು ಮಾಡೋದಾಗಲಿ ಸರ್, 3 ವರ್ಷ ಮಾಡಿದ್ವಿ, ಅವರಿಗೆ ಲೇಬರ್ಸು ಅರಿಯೋದು ಮಾಡೋದು ಅಷ್ಟೊತ್ತಿಗೆ ಬಂದು ಅದು ಅವರು ಕೂಲಿಯರ್ ಬಂದವ್ರದ್ದು ಅದು ಮಾರಿದ್ಕೋ ಅಲ್ಲಿಗೂ ಅಲ್ಲಿಗೂ ಮ್ಯಾಚ್ ಆಗ್ಬಿಡುದು. ಹಂಗಾಗಿ ಅದನ್ನ ಬಿಟ್ಬಿಟ್ಟು ಸರ್ ತರಕಾರಿ. ಈಗೆಲ್ಲ ತರಕಾರಿ ಒಳ್ಳೆ ರೇಟ್ ಇದೆಯಲ್ಲ? ತರಕಾರಿ ಇದೆ ಸರ್. ಈಗ ಅದು ನಾವು ಒಂದೇ ಟೈಮ್ ಮಾಡಿ ಅದೆಲ್ಲ ರೇಟ್ ಸಿಗ್ಲಿಲ್ಲ ಅಂತ ಬಿಡಂಗಿಲ್ಲ ಸರ್. ಅದು ಕ್ರಮೇಣ ಈಗ ಒಂದು 1 ಎಕರೆಗೆ ಹಾಕ್ಬೇಕು, ಅದನ್ನ ಅದನ್ನ ನೋಡ್ಕೋಬೇಕು, ಮತ್ತೊಂದು 1 ಎಕರೆಗೆ ಹಾಕಿ ಈ ಸರಿ ನೆಕ್ಸ್ಟ್ ಆದ್ರೂ ಲಾಭ ಸಿಕ್ಕೇ ಸಿಕ್ತದೆ. ಕಂಟಿನ್ಯೂಸ್ ಆಗ್ತಾ ಇರ್ಬೇಕು ಸರ್. ಅದು ಹಾಕಿ ರೇಟ್ ಸಿಗ್ಲಿಲ್ಲ ಅಂತ ಬಿಡೋದು ಹಿಂಗ್ ಮಾಡಿದ್ರೆ ಅದು ಲಾಸ್ ಆಗ್ಬಿಡುತ್ತೆ. ಒಂದ್ ಸ್ವಲ್ಪನೇ ಮಾಡ್ಕೊಂತ ಇರ್ಬೇಕು, ಅದು ಒಂದ್ ಸರಿ ಎಲ್ಲ 2 ಸರಿ ಎಲ್ಲ 3 ಸರಿಗಂತೂ ಲಾಭ ಸಿಕ್ಕೇ ಸಿಗ್ತದೆ. ನೋಡಿ ಒಂದ್ 3-4 ವೆರೈಟಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಈಗ ತೋಟ ಅಂದ್ರೆ ಏನೇನು ತೋಟ ಮಾಡಿದ್ರಿ ಸರ್? ಅಡಿಕೆ ಒಂದ್ 2,000 ಗಿಡ ಇದೆ ಸರ್. ಅದರಲ್ಲಿ ಕಳಿಸುತ್ತಿಗೆ ತೆಂಗಿನ ಗಿಡ ಕಟ್ಟಿದ್ವಿ, 1 ಎಕರೆಯಲ್ಲಿ ಬರುತ್ತೆ ಸಪರೇಟ್ ತೆಂಗಿನ ಗಿಡ ಇದೆ. ನೀವೇನು ನಾಟಿ ಮಾಡಿದ ತೆಂಗು ಅಡಿಕೆ ಎಲ್ಲ ನಿಮ್ ತಂದೆ ಮಾಡಿದ್ದು? ಇಲ್ಲ ಸರ್, ನಮ್ಮ ತಂದೆಯರು ತೆಂಗು ನಮ್ಮ ತಂದೆಯರು ಹಾಕಿದ್ರು ಸರ್. ನಾನು ಅಡಿಕೆ ತೋಟ ನಾನು ಮಾಡಿದ್ರಿ. ಯಾಕೆ ಅಡಿಕೆ ಬೆಳಿಬೇಕಂತ ಆಸಕ್ತಿ ಬಂತು ಸರ್? ನಮಗೆ ಈ ಚನ್ನಗಿರಿ ಸೈಡ್ ಅವರೆಲ್ಲ ಏನಾಗಿದೆ ಸರ್, ಈಗ ಒಂದು 20-25 ವರ್ಷ ಕೆಳಗೆ ಅಡಿಕೆ ರೇಟು ಅವಾಗ 8,000, 6,000, 8,000 ಇದ್ದದ್ದು ಒಂದೇ ಸರಿ 20-22,000 ರೂಪಾಯಿ ಆಗ್ಬಿಡ್ತು ಸರ್ ರೇಟ್. ಹಂಗಾಗಿ ಎಕರೆಗೆ 7-8 ಕ್ವಿಂಟಲ್ ಬರ್ತದೆ, ಅದು ಒಳ್ಳೆ ಕ್ರಾಪ್ ಅಲ್ಲ ಅಂತಂದೇಳಿ ಅವರೆಲ್ಲ ಒಂದು ಸರಿ ಲಾರಿಗಟ್ಟಲೆ ಬೆಪ್ಪನಹಳ್ಳಿ ಪಂಡೆಮುಟ್ಟೆ ಮಾಡಿದ್ರು. ಒಂದು ಲಾರಿಗೆ 5-6 ಲಾರಿಗೆ ಕಾರ್ಗಳು ಅಲ್ಲೇ ಅವ್ರ ಮನೆ ಹತ್ರ ನಿಲ್ಲಿಸಿದ್ರು. ಈಗ ಅಡಿಕೆ ಇಷ್ಟಕ್ಕೊಂದು ಲಾಭದಾಯಕೈತಾ ಅಂತ ಅವ್ರನ್ನೆಲ್ಲ ಕೇಳಿ ನ್ಯೂಸ್ ಎಲ್ಲ ಕೇಳಿ ಅಲ್ಲಿಗೆಲ್ಲ ಹೋಗಿ ನೋಡ್ಕೊಂಬಂದ್ವಿ. ನಾವು ನೋಡ್ಕೊಂಬಂದು ಇದು ಚೆನ್ನಾಗೈತೆ ಇದು ಮಾಡ್ಬೇಕು ಅಂದು ಅವತ್ತಿನಿಂದ ನಾವು ಮಾಡಿದ್ವಿ ಸರ್. ಅವರೆಲ್ಲ ಕಾರ್ ತಗೊಂಬಂದು ಇಳಿಸಿದಾಗ ನೀವು ನಾವ್ಯಾಕೆ ನಮ್ಮ ಜಮೀನಿನಲ್ಲಿ ಬೆಳೆಗಳೇ ಬೆಳಿಬೇಕು, ನಾವ್ಯಾಕೆ ಅಡಿಕೆ ತೆಂಗು ಬೆಳಿಬಾರ್ದು ಅಂತ ಆಸೆ ಮಾಡಬಾರ್ದು ಅಂತ ಅವತ್ತು ಅಲ್ಲಿ ನೋಡ್ಕೊಂಬಂದ್ರೆ ನಾವು ಅಡಿಕೆ ಬೋರ್ ಹಾಕ್ಸಿ ಕರೆಂಟ್ ಲೈನ್ ಎಲ್ಲ ಸರ್ವಿಸ್ ತಗೊಂಡು ಎಲ್ಲ ತೋಟ ಮಾಡೋಕ್ಕೂ ಅಂತ ಮಾಡಿದ್ವಿ ಸರ್. ಅದು ನೋಡಿ ಅಡಿಕೆ ಸಸಿ ಎಲ್ಲಿಂದ ತಗೊಂಬಂದ್ರಿ? ಅಡಿಕೆ ಸಸಿ ಸರ್ ಇಲ್ಲಿ ಸಾಸ್ತಳದಲ್ಲಿ ಒಬ್ರು ಮಾಸ್ಟರ್ ಮಾಡಿದ್ರು ಸರ್. ಅವರು ಸಸಿ ಮಾಡಿದ್ರು, ಒಂದು 2,000 ಸಸಿ ಮಾಡಿದ್ರು. ಅವ್ರು ರಿಟೈರ್ಡ್ ಆಗ್ಬಿಡ್ತು, ಅವ್ರು ಬೇರೆ ಕಡೆ ಶಿಫ್ಟ್ ಆದ್ರಲ್ಲ, ಹಂಗಾಗಿ ಅವ್ರು ನಮ್ಮ ರಿಲೇಷನ್ ಒಬ್ರು ಹೇಳಿದ್ರು ಹಿಂಗೆ ಅಡಿಕೆ ಸಸಿ ಭಾಳ ಚೆನ್ನಾಗದವೆ ಒಳ್ಳೆ ಗಿಡ ಅದಾವೆ ತಗೊಂಡೋಗು ಅಂತ. ಅವರು ನಂತರ ಅವತ್ತು ದುಡ್ಡಿದ್ದಿಲ್ಲ ಸರ್, ಅವರು ಉದ್ರೆ ಕೊಟ್ಟು ಒಂದು 5-6 ತಿಂಗಳು ಬಿಟ್ಟು ಇಸ್ಕೊಂಡು ದುಡ್ಡು. ಅವಾಗ ಏನು ರೇಟ್ ಇದ್ದಿದ್ದು ಸಸಿಗಳು? ಅವಾಗ 5 ರೂಪಾಯಿ 6 ರೂಪಾಯಿ ಇತ್ತು ಸರ್ ರೇಟ್. 5 ರೂಪಾಯಿ. ಈಗ ಅಲ್ಲಿ ಎಷ್ಟು ವರ್ಷ ಆಯಿತು ನಾಟಿ ಮಾಡಿ ನೀವು? ಅದು 1 ಎಕರೆ 1 ಕಾಲು ಎಕರೆ ಈಗ 15 ವರ್ಷ ಆಯ್ತು ಸರ್. ಈಗ ಇನ್ನೊಂದು 2 ಎಕರೆ ಒಂದು 5 ವರ್ಷ ಆಗಿದೆ ಸರ್. 5 ವರ್ಷ ಆಗಿದೆ. ಈಗ ಅಡಿಕೆ ಸಸಿ ತಾಂಬಂದ್ರಲ್ಲ, ಎಷ್ಟು ವರ್ಷ ಬೆಳೆಸಿದ ಸಸಿಗಳು ನೀವು ತಾಂಬಂದು ನಾಟಿ ಮಾಡಿದ್ರಿ? ಅವರು 1 ವರ್ಷ ಬೆಳೆಸಿದ್ರು ಸರ್. 1 ವರ್ಷ ಬೆಳೆಸಿದ್ರು, 1 ವರ್ಷದಾದ್ಮೇಲೆ ನಾನು ತಂದು ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ವಿ. ಎಷ್ಟು ಅಡಿಗೆ ಒಂದು ಅಂತರ ಕೊಟ್ಟು ನಾ ಗುಂಡಿ ಸರ್? ಮೊದ್ಲು ನಾವು ಕಟ್ಟಿದ್ದು 9 ಅಡಿ ಒಂದಾಯ ಗಾಡಿ ಓಡಾಡಲಿಕ್ಕೆ, ಒಂದು 6 ಅಡಿ ಮಾಡಿದ್ವಿ ಸರ್. ನಮ್ದು ಜಮೀನು ಕಡಿಮೆ ಐತೆ, ದಾಯ ಜಾಸ್ತಿ ಗಿಡ ಕಡಿಮೆ ಜಾಸ್ತಿ ಹಿಡಿಯಲ್ಲ ಕಡಿಮೆ ಹಿಡಿತವೆ ಅಂತೇಳಿ ಕಡಿಮೆ ಜಮೀನು ಅಂತಂದೇಳಿ ಅಷ್ಟು ಮಾಡಿ ಒಂದು 6 ಅಡಿ ಒಂದು 9 ಅಡಿ ದಾಯ ಮಾಡಿ ಸರ್. ಕೆಲವು ರೈತರು 8-9 ಅಡಿ ಅಂತ ಇರ್ತಾರೆ. ಈ ಕಡೆ ಟ್ರ್ಯಾಕ್ಟರ್ ಓಡಾಡಬೇಕು, ಈ ತರ ಟ್ರ್ಯಾಕ್ಟರ್ ಓಡಾಡಿದ್ರೆ ಹುಲ್ಲು ಊಟದಿಲ್ಲ ಸಾಕಷ್ಟು ನಮ್ಗೆ ಅನುಕೂಲ ಆಗುತ್ತೆ, ಗೊಬ್ಬರ ಇರ್ಲಿಕ್ಕೆಲ್ಲ ಅಂತ ಹೇಳ್ತಿರ್ತಾರೆ. ನೀವು 6 ಅಡಿ ಇಟ್ಟಿರೋದು ಅಂತರ ಕಡಿಮೆ ಅನಿಸ್ಲಿಲ್ವಾ? ಕಡಿಮೆ ಅನಿಸ್ತಾರ ನಮಗೆ, ಗಿಡ ಜಾಸ್ತಿ ಹಿಡಿತವೆ. ಆಮೇಲೆ ನಮ್ದು ಬೆಂದ ಡ್ರೈ ಲ್ಯಾಂಡ್ ಸರ್, ಅಲ್ಲಿ ಅಕ್ಕ ಪಕ್ಕದಾಗ ಯಾವ್ದು ತೋಟ ಇಲ್ಲ, ನಮ್ದೊಂದೇ ಇತ್ತು, ನಮ್ದೊಂದೇ ಮಾಡಿದ್ದು ನಾನು. ಹಂಗಾಗಿ ಬಿಸಿಲು ಗಾಳಿಗೆ ಗಿಡ ಎಲ್ಲ ಒಡಿ ಬಂದು ಒಡೆದು ಬಿಡ್ತಾವ ಗಿಡ, ಬಡ್ಡಿ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಒಡೆ ಬಂದ್ಬಿಡ್ತ ಸರ್ ಗಿಡ, ಬಿಸಿಲು ಜಾಸ್ತಿ ಬಿಸಿಲು ಬಿದ್ದರೆ. ಹಂಗಾಗಿ ಬಿಸಿಲು ಬೀಳುತ್ತೆ, ಒಂದ್ ಗಿಡದ ಒಂದ್ ಗಿಡದ ನೆರಳಿರಲಿ ಅಂತಂದೇಳಿ ನಾನು 6-9 ಮಾಡಿದ್ದೀನಿ ಸರ್. ಸ್ವಲ್ಪ ಹೊಲ ಇರ್ತದೆ, ತಾಕತ್ ಚೆನ್ನಾಗಿ ಮುಗ್ತಾ ಇದೀನಿ, ಹಂಗಾಗಿ ಇಳುವರಿ ಚೆನ್ನಾಗಿದೆ ಸರ್. ಒಂದ್ ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಿದ್ರಿ ಸರ್? ಒಂದ್ ಎಕರೆಗೆ ಇದು ಒಂದ್ 700 ಕುಂದ್ರ ಸರ್, 6-9 ಮಾಡಿರೋದು. ಅದು 450 8-9 ಆದ್ರೆ 500 ಗಿಡ, 550 ಕುಂದ್ರಿ ಒಂದ್ ಎಕರೆಗೆ. ಸುತ್ತಲೂ ಗಾಡಿ ಕಟಿಂಗ್ಗಳಿಗೆ ಟ್ಯಾಕ್ ಮಣ್ಣು ನೋಡಿ ಹಾಕಾರ ಗೊಬ್ಬರ ಹಾಕಾರ ಗ್ಯಾಪ್ ಬಿಟ್ಕೋಬೇಕಲ್ಲ ಸರ್ ಕಟಿಂಗ್, ಟ್ಯಾಕ್ಟರ್ ಕಟಿಂಗ್ಗಳಿಗೆ. ಹಂಗಾಗಿ ಅಷ್ಟು ಗ್ಯಾಪ್ ಬಿಟ್ರೆ ಅಷ್ಟು ಕುಂದ್ರಿ. ಒಂದ್ 5-6 ಬೇಕಾಗುತ್ತೆ ಫಸಲಿಗೆ ಬರ್ಲಿಕ್ಕೆ, ಅಷ್ಟು ಒಳಗಡೆ ಏನೇನು ಅಂತರ ಬೆಳೆಗಳು ಬೆಳಿತಾರೆ? ತೋಟ ಚೆನ್ನಾಗಿ ಬೆಳೆಸ್ಬೇಕು ಅಂದ್ರೆ ಬಾಳೆ ಒಂದ್ ಹಾಕಿದ್ರೆ ಒಂದ್ 2 ನೆರಳಿರ್ತದೆ ಸರ್. ಆಮೇಲೆ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನಾವು ಒಳಗೆ ಅಂತರ ಬೆಳೆ ಬೆಳೆಯಕ್ಕೆ ಹೋದ್ವಿ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಫಸಲು ಮುಂತ ಅನ್ನೋದು. ಏನು ಅದ್ರಾಗ ಹಾಕ್ದಂಗೆ ಬೆಳೆದ್ರೆ ನೀವು 4 ಕಡಿಕೆ ಕೆಡಬಹುದು ಸರ್. ಈಗ ನೀವೇನಾದ್ರೂ ಅಂತರ ಬೆಳೆಯಾಗಿ ಬಾಳೆನ ಬೆಳೆದ್ರೆ? ಹಾಕಿದೀವಿ ಸರ್ ನಾವು. ಯಾವ ತರ ಯಾವ ತಳಿ ಹಾಕಿ? ಏಲಕ್ಕಿ ಬಾಳೆ ಹಾಕಿದೀವಿ ಸರ್. ಅದು ಲಾಭ ತಂದು ಕೊಡ್ತೆ? ಒಂದ್ ಸ್ವಲ್ಪ ರೋಗ ಜಾಸ್ತಿ ಆಯ್ತು ಸರ್ ಅದಕ್ಕೆ. ಅದು ಮಾಡಿರೋ ಖರ್ಚು ನಾವೇ ಮಾಡಿದ್ವಿ. ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಉದ್ಯೋಗ ಖಾತೆಯಲ್ಲಿ ಸ್ಕೀಮ್ ಬಂದಿತ್ತು, ಬಾಳೆ ಸಬ್ಸಿಡಿ ಕೊಟ್ಟರು. ಒಂದು ಗುಣಿ ಗುಂಡಿ ಹೊಡೆದು ಇಷ್ಟು ಹಾಕಿದ್ರೆ ಗುಂಡಿಗೆ ಇಷ್ಟು, ಲೇಬರ್ಗೆ ಇಷ್ಟು, ಸಸಿಗಿಷ್ಟು ಅಂತಂದೇಳಿ ಕೊಟ್ಟರು 40,000 ರೂಪಾಯಿ. ಹಂಗಾಗಿ ಅದು ಉದ್ಯೋಗ ಖಾತೆ ಒಳಗೆ ಅದು 40,000 ರೂಪಾಯಿ ಬಂತು. ಆಮೇಲೆ ನಮ್ಮ ಬಾಳೆ ಹಾಕಿರೋದು ಎಲ್ಲ ಸೇರಿ ಲಾಸ್ ಏನಾಗಿಲ್ಲ ಸರ್. ಒಟ್ಟು ಒಂದು ಸ್ವಲ್ಪ ರೋಗ ಜಾಸ್ತಿ ಬಂದ್ಬಿಡ್ತು ಸರ್. ಗೊನೆ ಕೀಳೋ ಟೈಮ್ಗೆ ಬಡ್ಡೆ ಕೊಳೆ ರೋಗ ಬಂದು ಬಾಳೆ ಭಾಳ ಅಂತ ಲಾಭ ಆಗ್ಲಿಲ್ಲ. ನಾವು ಮಾಡಿರೋ ಖರ್ಚಿಗಂತೂ ಏನ್ ಲಾಸ್ ಆಗಿಲ್ಲ ಸರ್. ಲಾಭ ಆಗದಿದ್ರು ನಿಮ್ಗೆ ಅಸಲಂತ ಬಂದಿದೆ. ಮತ್ತೆ ಈ ಅಡಿಕೆ ಗಿಡಕ್ಕೆ ಅನುಕೂಲ ಆಗಿದೆ ಅಂತ? ಅಡಿಕೆ ಗಿಡಕ್ಕೆ ಅನುಕೂಲ ಆಗಿದೆ ಸರ್. ಮೇಲ್ ಗೊಬ್ಬರ ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ತಾರೆ ಸರ್? ಸರ್ಕಾರಿ ಗೊಬ್ಬರ ನಾವು ಇತ್ತೀಚೆಗೆ ಹಾಕ್ತಾ ಇದ್ದೀವಿ ಸರ್. ಮುಂಚೆ ಎಲ್ಲ ಹಾಕಿಲ್ಲ. ತನ್ನ ಸೊಸೆ ಇದ್ದಾಗ ಒಂದು 4 ಫಸಲು ಬಿಡೋ ತನಕ ಸರ್ಕಾರಿ ಗೊಬ್ಬರ ಹಾಕಿಲ್ಲ ಸರ್. ನಾವು ಒಂದು ಪುಟ್ಟಿ ದನಿ ಗೊಬ್ಬರ, ಒಂದು ಪುಟ್ಟಿ ಮಣ್ಣು ಹಾಕ್ತಿದ್ವಿ. ಈಗ ಫಸಲು ಬಂದ್ಮೇಲಿದ್ದ ಈಗ ಒಂದು ಕರಿ ಗೊಬ್ಬರ 100-150 ಗಿಡಕ್ಕೆ ಹಾಕ್ತಾ ಇದ್ದೀವಿ ಸರ್. ಯಾಕೆ ಕೊಡ್ಬೇಕನ್ನಿಸ್ ಸರ್ಕಾರಿ ಗೊಬ್ಬರ ಸರ್? ಇದು ಬೆಳೆ ಇವತ್ತಿನ ವಾತಾವರಣಕ್ಕೆ ಈ ದನಿ ಗೊಬ್ಬರ ಅಷ್ಟಕ್ಕೂ ದನಗಳು ಕಟ್ಕೊಂಡು ಅಷ್ಟು ದನ ಕಟ್ಕೊಂಡು ಅಷ್ಟು ಗೊಬ್ಬರ ಮಾಡಕ್ ಆಗ್ತಾ ಇಲ್ಲ ಸರ್. ಈಗ ನಮ್ದೊಂದು 5 ಗೊಬ್ಬರ ಇದ್ರೆ ನಮಗೆ ಬೇಕಾಗಿರೋದು 10-15 ಗೊಬ್ಬರ ಬೇಕಾಗುತ್ತೆ. ನಮ್ಮ ಹತ್ರ ಇರೋದು 5. ಹಂಗಾಗಿ ಅದಕ್ಕೆ ಸಾಲಲ್ಲ ಅಂತಂದೇಳಿ ಅದಕ್ಕೆ ಸ್ವಲ್ಪ ಸರ್ಕಾರಿ ಗೊಬ್ಬರನೂ ಹಾಕ್ತಾ ಇದೀವಿ ಸರ್. ಕೆಲವು ರೈತರು ಈ ಸರ್ಕಾರಿ ಗೊಬ್ಬರ ಕೊಟ್ಟರೆ ಸಾಕಷ್ಟು ರೋಗ ಬರುತ್ತೆ, ಮತ್ತೆ ಕಿರುಗಣಿಗೆ ಬೆಳೆಯೋದಿಲ್ಲ, ತುಂಬಾ ಬೇಗ ಉತ್ಕೃಷ್ಟವಾಗಿ ಬೆಳೆದ್ಬಿಟ್ಟು ಮತ್ತೆ ಅದಕ್ಕೆ ಲೈಫ್ ಇರೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸತ್ಯ ಸರ್. ಅದು ಸರ್ಕಾರಿ ಗೊಬ್ಬರ ಹೆಚ್ಚಿಗೆ ಜಾಸ್ತಿ ಹಾಕಿದ್ರೆ 2-3 ಹಾಕಲವ್ರು ಹಾಕ್ತಾರೆ. ಅದು ಒಂದು ಸ್ವಲ್ಪ ರೋಗ ಜಾಸ್ತಿ ಸರ್, ಸುಳ್ಳಿ ರೋಗ ಬರುತ್ತೆ. ಹಿಂಗಾಗಿ ರೋಗ ಜಾಸ್ತಿ ಸರ್ಕಾರಿ ಗೊಬ್ಬರಕ್ಕೆ. ಸ್ವಲ್ಪ ಮೀಡಿಯಮ್ ಹಾಕಿಂದಾನ ಸ್ವಲ್ಪ ಹಾಕ್ಬೇಕು ಸರ್. 100 ಒಂದ್ ಗಿಡಕ್ಕೆ 100-150 ಗ್ರಾಮ್ ಅಷ್ಟೇ ಹಾಕ್ಬೇಕು, ಅಷ್ಟು ಕೊಡ್ಬೇಕು. ಅವಾಗ ಬಾಳಿಕೆ ಬರ್ತಾವ ಸಸಿಗಳನ್ನು ಗಿಡ ಹೈಟು ಆದ್ಮೇಲೆ ಹೈಟು ಹೋಗಲ್ಲ. ಯಥೇಚ್ಛವಾಗಿ ಜಾಸ್ತಿ ಫಸಲು ತಗೋಬೇಕು, ಕಸು ಜಾಸ್ತಿ ಮಾಡ್ಕೊಂತ ಜಾಸ್ತಿ ಮಾಡ್ಕೊಂತ ಹೋದ್ರೆ ರೋಗ ಜಾಸ್ತಿ ಆಗುತ್ತೆ. ಆಮೇಲೆ ಮರನೂ ಹೈಟ್ ಇರ್ತವೆ, ಔಷಧಿ ಸ್ಪ್ರೇ ಮಾಡೋದು ಅದೆಲ್ಲ ಕಷ್ಟ ಆಗುತ್ತೆ. ಆದಷ್ಟು ಸರ್ಕಾರಿ ಗೊಬ್ಬರ ಕಡಿಮೆ ಹಾಕೋದ್ರಿಂದ ತೋಟಗಳಿ ಚೆನ್ನಾಗಿ ಸರ್. ಏನಂದ್ರೆ ಹೆಚ್ಚಾಗಿ ನಾವು ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇಂಥದ್ದು ಹಾಕಿದ್ರೆ ಸರ್ ಇನ್ನು ಬೆಸ್ಟ್. ಬೇಕಾದ್ರೆ ಅವರು ಸರ್ಕಾರಿ ಗೊಬ್ಬರ ಅವ್ರನ್ನೆಲ್ಲ ಹಾಕ್ತಾರೆ, ಒಂದು ಕ್ವಿಂಟಲ್ 2 ಜಾಸ್ತಿನೇ ಬೆಳೀತಾರೆ ಸರ್. ಸದ್ಯ ಮುಂದೆ ಎಫೆಕ್ಟ್ ಆಗುತ್ತೆ ಅದು. ಇದು 1 ಕಡಿಮೆ ಆದರೂ ನಮಗೆ ಗಿಡಕ್ಕೂ ಚೆನ್ನಾಗಿರ್ತದೆ, ತೂಕನೂ ವೆಯ್ಟು ಇರ್ತದೆ ಸರ್. ಆ ಅಡಿಕೆಗೂ ಈ ಅಡಿಕೆಗೂ ಈಗ ದನಿ ಗೊಬ್ಬರ ಮಣ್ಣು ಹಾಕೋದ್ರಿಂದ ಇದು ವೆಯ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ರಿ ಸರ್? ನೀರು ನಾವು ಡ್ರಿಪ್ನಲ್ಲಿ 10-12 ಒಂದ್ಸರಿ ನೀರು ಬಿಡ್ತೀವಿ ಸರ್. ಆಮೇಲೆ ನೀರು ನಮ್ಮ ಬೋರ್ ಚೆನ್ನಾಗಿರೋದ್ರಿಂದ ನೀರಿಗೇನು ತೊಂದರೆ ಆಗ್ತಾ ಇಲ್ಲ ಸರ್. ಒಂದು ಬೋರ್ನಲ್ಲಿ ಈಗ 3 ಎಕರೆ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಇನ್ನೂ 1-2 ಮಾಡ್ಬೋದು, ಅಷ್ಟು ನೀರು ಚೆನ್ನಾಗಿದೆ ಸರ್. ಒಂದೇ ಬೋರ್ ನಾವು ಈಗ 15-20 ಆಯ್ತು ಒಂದು ಬೋರ್ ಕೊಡಿಸಿ. ಇವತ್ತಿಗೂ ನೀರು ಕಡಿಮೆ ಆಗಿಲ್ಲ, ಭಾಳ ಚೆನ್ನಾಗಿ ನೀರು, ಒಳ್ಳೆ ನೀರು ಬರ್ತಾ ಇತ್ತು. ನಿಮ್ ಜಮೀನಿಗೆ ಡ್ಯಾಮ್ ನೀರು ಸಿಗೋದಿಲ್ಲ? ಇಲ್ಲ ಸರ್, ಡ್ರೈ ಲ್ಯಾಂಡ್ ಅಂದ್ರೆ ನಿಮ್ಗೆಲ್ಲ ಇಲ್ಲಿ ಸುತ್ತಮುತ್ತ ಡ್ಯಾಮ್ ಇರೋದ್ರಿಂದ ನೀರು, ಬೋರಲ್ಲಿ ನೀರು ಕಡಿಮೆ ಆಗುತ್ತೆ. ಸುತ್ತಲೂ ಇಲ್ಲ ಹಳ್ಳ ಇದೆ ಸರ್, ನಮ್ದು ಹಳ್ಳ ಐತೆ, ಕೆರೆ ಇದೆ. ಕೆರೆಗೆ 40 ಒಂದ್ಸರಿನೂ ಒಡಗಿಲ್ಲ ಸರ್ ಕೆರೆ. ನೀರಿರ್ತದೆ ರಿಸರ್ವ್ ಟ್ಯಾಂಕ್ ಇದ್ದಾಗೆ. ಹಂಗಾಗಿ ನಿಮಗೆ ನೀರಿಂದು ತೊಂದರೆ ಇಲ್ಲ ಸರ್. ಬೋರಿಂದು ಏನ ಇಲ್ಲಿ ಅಂತ ಬೋರ್ಗಳು ಯಾವೂ ಫೇಲ್ ಆಗಿಲ್ಲ. ಆಮೇಲೆ ಬೋರ್ ಕೊಚ್ಚಿರೋ ನೀರು ಬಿದ್ದವು ಮಾತ್ರ ಫೇಲ್ ಆಗಿಲ್ಲ ಸರ್. ಕಡಿಮೆ 100 ಒಂದು 5 ಫೇಲ್ ಆಗಿಲ್ಲ. ನೀರು ನಮ್ಮೂರಲ್ಲಿ ಚೆನ್ನಾಗಿದೆ. ಅಡಿಕೆಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಏನೇನು ರೋಗ ಬರುತ್ತೆ? ಸುಳಿ ರೋಗ ಒಂದು ಬರುತ್ತೆ, ಅದೇ ಗೊಬ್ಬರ ಒಂದು ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿರೋರು ಚಿಕ್ಕಿ ಬಂದಂಗೆ ಬಂದು ಕೆಂಪು ಥರ ಚಿಕ್ಕಿ ಬರುತ್ತೆ ಸರ್, ಗೊಬ್ಬರದೇ ಸರ್ ಅದು, ಅದು ಬಿಟ್ಟರೆ ಬೇರೆ ಏನು ರೋಗ ನಮ್ಮಲ್ಲಿ ಇಲ್ಲ, ಕಾಣಿಸ್ಕೊಳ್ಳ ಗೊಬ್ಬರದ್ದು ಸ್ವಲ್ಪ ಜಾಸ್ತಿ ಹಾಕಿರೋ ಆ ಟೈಪ್ ಬಂದಿದೆ ಸರ್. ಈಗ ಆಲೆ ಫಸಲು ಬರ್ತಾ ಇದೆ ಅಡಿಕೆ? ಹ್ಞೂ ಸರ್, ಬರ್ತಾ ಇದೆ ಸರ್. ಅದನ್ನ ಯಾವ ರೀತಿ ಮಾರಾಟ ಮಾಡ್ತೀರಿ ನೀವು ಸರ್? ನಾವು ಫಸ್ಟ್ ಸ್ಟಾರ್ಟಿಂಗು ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ವಿ ಸರ್, ತೋಟ ಗೀಟ ಮಾಡೋಕ್ಕೆ ಬೋರ್ ಹಾಕ್ಸೋಕ್ಕೆ ಎಲ್ಲ ಮಾಡ್ಕೊಂಡಿದ್ವಿ, ದಳ್ಳಿ ಅಂಗಡಿಗೆ ಸಾಲ ತರ್ತಿದ್ವಿ ಸರ್, ಮಣ್ಣು ಗೊಬ್ಬರ ಏನೇನು ಬೇಕು ಅಂದರೆ ಅಂಡಿಗೆ ಬಿಡ್ತಿದ್ವಿ. ಇತ್ತೀಚೆಗೆಲ್ಲ ಒಂದು ಸ್ವಲ್ಪ ಈಗ 4-5 ವರ್ಷದಿಂದ ಅಡಿಗೆ ಬರೋದಿದ್ದ, ನಮಗಂತ ಸ್ವಲ್ಪ ಸಮಸ್ಯೆಗಳೇನಿಲ್ಲ ಸರ್, ಹಂಗೆ ನಾವೇ ಸ್ವಂತ ಮಾಡ್ತೀವಿ, ಇಲ್ಲೇ ಮನೆ ಹತ್ರನೇ ಬಂದು ಖರೀದಾರ ಹೋಯ್ತಾರೆ ಸರ್. ಈಗ ನೀವೇನಂದ್ರೆ ಹಸಿ ಕಾಯಿನ ಮಾರಾಟ ಮಾಡ್ತೀರಾ ಅಥವಾ ಸುಲಿಸಿ ಬೇಯಿಸಿ ಎಲ್ಲ? ಸುಲಿಸಿ ಬೇಯಿಸಿ ನಾವೇ ಮಾಡ್ತೀವಿ ಸರ್, ಮತ್ತು ನಮ್ಮ ಜೊತೆಗೆ ನಮಗೆ ಕಡಿಮೆ ಆಗತ್ತೆ ಅಂತ ಸ್ವಲ್ಪ ಕೇಣಿನೂ ಮಾಡ್ತೀವಿ ಸರ್, ಬದ್ಲೇರ್ ತೋಟ ಹಿಡ್ಕೊಂಡು ಎಷ್ಟು ದುಡ್ಡಿ ಅಂತ ಹಿಡ್ಕೊಂತೀವಿ, 1 ಲಕ್ಷ 1.5 ಲಕ್ಷ ತೋಟದ ಇಳುವರಿ ಮೇಲೆ ಎಷ್ಟು ಬರ್ತು ನೋಡ್ಕೊಂತೀವಿ. ವ್ಯಾಪಾರನೂ ಮಾಡ್ತಾ ಇದ್ರ? ಹ್ಞೂ ಸರ್, ನೀವು ಅವರು ಬದ್ಲೇರ್ ಹಿಡ್ಕೊಂಡು ನಾವು ಕೆಡಿಕೊಂಡು ಬೇಯಿಸ್ಕೊಂಡು ಅವರಿಗೆ ಹೊಲದಲ್ಲಿ ಮಾತಾಡ್ತೀವಿ ಇಷ್ಟು ದುಡ್ಡು ಅಂತ. ಕೆಲವು ಟೈಮ್ ಕೆಲವರು ದುಡ್ಡಿಗೆ ತಡ್ಕಂದ್ರೆ 6 ತಿಂಗಳು ಮಡಿಕೆ ಮಾಡಿದ ಮೇಲೆ ಕೊಡೋ ತನಕ ತಡ್ಕಂತೀವಿ ಅನ್ನೋರಿಗೆ 1-25 ಸಾವಿರ ಜಾಸ್ತಿ ಆಗುತ್ತೆ ಸರ್. ಈಗ ಹಂಗೆ ಈಗ ಮಾತಾಡಿದ ತಕ್ಷಣ ದುಡ್ಡು ಬೇಕು ಅಂದರೆ 1-25 ಸಾವಿರ ರೂಪಾಯಿ ವೆರಿವೇಷನ್ ಇಟ್ಟು ಒಂದು ಮಾರ್ಕೆಟಿಂಗ್ ರೇಟ್ ಇಟ್ಟು ಒಂದು ಕೇಣಿ ಮಾಡ್ತೀವಿ ಸರ್. ಎಕರೆಗೆ 5-6, 7, 8, 10, 12 ಕಿಂಟಲ್ ಬರ್ತವೆ, ಅದ್ರ ಮೇಲೆ ತೋಟದ ಮೇಲೆ ಕೇಣಿ ಇಟ್ಕೊಂಡು ಅದ್ರ ನಂಬರ್ ಜೊತೆಗೆ ಇನ್ನೊಂದು ಸ್ವಲ್ಪ ಕೇಣಿನೂ ಮಾಡಿ ಮಾಡ್ತೀವಿ ಸರ್. ಈಗ ನೀವು ತೋಟನೂ ಮಾಡಿದ್ರ, ಸುಲಿಸಿ ಮಾರಾಟ ಮಾಡಿದ್ರ, ಕೆಲವು ರೈತರು ಈ ತರ ನೀವು ಹೇಳ್ದಂಗೆ ಕೇಣಿ ಕೊಡ್ತಾರೆ, ತೋಟ ಕಾಂಟ್ರಾಕ್ಟ್ ಕೊಡ್ತಾರೆ, ಈ ತರ ಮಾಡೋದ್ರಿಂದ ಯಾವ್ದು ಹೆಚ್ಚು ಲಾಭ ಅಂತೀರಾ? ಸುಲಿಸಿ ಬೇಯಿಸಿ ಮಾರಾಟ ಮಾಡೋದು ಹೆಚ್ಚು ಲಾಭ ಅಂತೀರಾ, ಈ ಕೇಣಿ ಕೊಡ್ತಾರಲ್ಲ ಅದ್ ಲಾಭ ಅಂತೀರಾ? ಸುಲಿಸಿ ಹೆಚ್ಚು ಮಾಡೋದ್ರಲ್ಲೇ ಲಾಭ ಸರ್. ಅವತ್ತು ನಾವೇನು ಹಸೆಕಾಯಿ ಕೊಡೋ ಹಸೆಕಾಯಿ ಇವತ್ತು ಕೇಳಿಕೊಂಡು ಅವತ್ತು ಮಾರ್ಕೆಟಿಗೆ, ಅವರು ಆದರೂ ಈಗ ಇನ್ನು ಈಗ ನಮ್ಮಿದ್ದ ಅವರು ಹಸೆಕ ತೂಕ ನಾವು ಕಾಯಿ ತಗೊಂಡೋಗ್ತೀವಿ, ಅವರು ಅದ್ರಾಗ ಲಾಭ ಮಾಡ್ಕೊಂಡು ಯಾರು ನಾ ಲಾಸ್ಗಿಂತ ಯಾರು ಮಾಡಲ್ಲ ಸರ್, ಅದು ಅದರಿಂದ ಲಾಭ ಬರುತ್ತೆ ಅಂತಲ್ಲ ಅವರು ಮಾಡೋದು. ನಮ್ಮ ಕೆಲಸ ನಾವು ಆದಷ್ಟು ನಮ್ಮ ಮನೆ ಹತ್ರ ಕಣಗಳು ಮಾಡ್ಕೊಳೋದ್ರಿಂದ ಲಾಭ ಇದೆ ಸರ್. ಕೆಲವರು ಈಗ ಮನೆಗೆ ಮಾಡಿದ್ರೆ ಮಾಡೋಕ್ಕಾಗ್ತಲ್ಲ, ಜಾಗ ಇಲ್ಲ, ಹಿಂದೆ ಮುಂದೆ ಜಾಗ ಬೇಕು ಸರ್, ಇದಕ್ಕೆ ಅಡಿಕೆಗೆ ಒಣಕಕ್ಕೆ ಬೇಯಿಸೋಕ್ಕೆ ಸುಲಿಸೋಕ್ಕೆ ಮಳೆ ಹಿಡ್ಕಂದ್ರೆ ಮುಚ್ಚಕ್ಕೆ ಮಾಡೋಕ್ಕೆ ಜಾಗ ಬೇಕು, ಜಾಗ ಇಲ್ದಾರು ಈ ಟೈಪ್ ಮಾಡಿ ಕೊಟ್ಬಿಡ್ತಾರೆ. ಅಂದ್ರೆ ಇದೆಲ್ಲ ಕೆಲಸ ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ, ಒಣಗಿಸೋದು ಬೇಯಿಸೋದು ಮತ್ತೆ ಕೂಲರ್ ಎಲ್ಲ ಜಾಸ್ತಿ ಬೇಕಾಗುತ್ತೆ, ಅದೆಲ್ಲ ರಿಸ್ಕ್ ಯಾಕಪ್ಪ ಅಂತಂದ್ಬಿಟ್ಟು ಕೆಲವು ರೈತರು ಸುಮ್ಮನೆ ಕೇಣಿ ಕೊಟ್ಬಿಡ್ತಾರೆ ಸರ್. ಈಗ ಸುಲಿಸೋದೆಲ್ಲ ರೇಟ್ ಆಯ್ತಂದ್ರೆ ಕೆಲವರು ರೈತರು ಮಿಷಿನ್ ಹಾಕ್ಸ್ತಾರಲ್ಲ, ಮಿಷಿನ್ ನಿಂದ ಮಾಡಿದಂತ ತೆಗೆದಂತ ಅಡಿಕೆ ಏನಾದ್ರೂ ಗುಣಮಟ್ಟ ಕಡಿಮೆ ಆಗುತ್ತೆ, ಏನಾದ್ರು ಗಾಯ ಆಗೋದು ಈ ತರ ಏನಾದ್ರೂ ತೊಂದರೆ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಹೊಸ ಮಿಷಿನ್ಗಳಾದ್ರೆ ಆ ಟೈಪ್ ಆಗುತ್ತೆ ಅಂತ, ಸ್ವಲ್ಪ ಬ್ಲೇಡ್ಗಳು ಅವು ಸವಿಬೇಕದು, ಸ್ಟಾರ್ಟಿಂಗ್ ನಂಗೆ ಅಲ್ಲಿ ಹಂಗಾಗುತ್ತೆ, ಆಮೇಲೆ ಬರ್ತಾ ಒಂದ್ಸರಿ ಎರಡ್ಸರಿ ರನ್ ಆದ್ಮೇಲೆ ಮಾಮೂಲು ಬರ ಇವ್ರೇನ್ ಸುಲಿತಾರ ಹಂಗೆ ಬರುತ್ತೆ. ಈಗೆಲ್ಲ ನೀವು ಕೈಯಿಂದಾನೆ ಸುಲಿಸ್ತೀವಿ ಅಂತಂದ್ರೆ, ಒಬ್ಬ ಮಹಿಳೆ ಒಂದ್ ದಿವಸಕ್ಕೆ ಎಷ್ಟು ಡಬ್ಬ ಸುಲಿತಾರೆ? ಅಭ್ಯಾಸ ಇರೋರು ಚೆನ್ನಾಗಿ ಸುಲಿಯರು, 3-4 ಡಬ್ಬದವರೆಗೆ ಸುಲಿತಾರೆ ಸರ್. ಅವರಿಗೆಲ್ಲ ಕೂಲಿ ಚೆನ್ನಾಗಿ ಬೀಳುತ್ತೆ, ದುಡಿತಾರೆ. ಸೋಮಶೇಖರಪ್ಪ, ಚೆನ್ನಾಗಿ ಆರೈಕೆ ಮಾಡಿ ಚೆನ್ನಾಗಿ ಗೊಬ್ಬರ ನೀರು ಕೊಟ್ಟು ಬೆಳೆಸಿದ್ರೆ 1 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ತಗೋಬಹುದು? ನಮ್ದು ಈಗ 10-12 ಕ್ವಿಂಟಲ್ ಬರ್ತಾ ಇದೆ ಸರ್. ಈಗ 14 ಕ್ವಿಂಟಲ್ ವರೆಗೂ ತೆಗೆದ್ವಿ ಅಂತಾರೆ. ಎಲ್ಲಿ ಮಾರಾಟ ಮಾಡ್ತಾರೆ ಸರ್? ಇಲ್ಲಿ ಮನೆ ಹತ್ರನೇ ಬರ್ತಾರೆ ಸರ್, ವ್ಯಾಪಾರಸ್ಥರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಿರತಕ್ಕಂಥ ವ್ಯಾಪಾರಸ್ಥರು ರೇಟ್ ಚೆನ್ನಾಗಿ ಕೊಡ್ತಾರೆ. ಅಲ್ಲಿ ಏನು ಮಾರ್ಕೆಟ್ನಾಗ ಇರ್ತಾರಲ್ಲ ಅದಕ್ಕೇನೋ 500-1,000 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಈಗ ಜಾಸ್ತಿ ಕೊಡ್ತಾರೆ ಅಂದರೆ ಅವರು ಈಗ ಏನಾದರೂ ತೂಕದಲ್ಲಿ ಮೋಸ ಮಾಡೋದು ಈ ಥರ ಏನಾದರೂ ಮಾಡ್ತಾರೆ? ಕಂಪ್ಯೂಟರ್ ಕಾರ್ಡ್ ನಮ್ಮನೇಲಿ ಇಟ್ಕೊಂಡಿವಿ ಸರ್ ನಾವು. ನಮ್ಮ ಕಡದಲ್ಲೇ ತೂಕ ಮಾಡ್ಕೊಡಿ. ನಿಮ್ಮ ಕಡದಲ್ಲೇ ತೂಕ ಮಾಡ್ಕೊಡಿ? ಹೌದು, ಈಗೆಲ್ಲ ಕಂಪ್ಯೂಟರ್ ಕಾಲ್ ಅಲ್ಲ ಸರ್. ಏನು ರೇಟ್ ಸಿಗ್ತಿದೆ ಸೋಮಶೇಖರ್ ಸರ್? ನಾನು ಮೊನ್ನೆ ಈಗ 20 ದಿವಸಗಳಿಗೆ 40 ಕ್ವಿಂಟಲ್ ಕೊಟ್ಟೆ ಸರ್, 40,200 ರೂಪಾಯಿ ಕೊಟ್ಟೆ ಸರ್. ಒಳ್ಳೆ ರೇಟ್ ಅನ್ಸುತ್ತೆ? ಒಳ್ಳೆ ರೇಟ್ ಸರ್. ಹೋದ ವರ್ಷ ಎಲ್ಲ ಜಾಸ್ತಿ 100 ಜಾಸ್ತಿ ರೇಟ್ ಇತ್ತಲ್ಲ? ಹೋದ ಸರಿ ಅಂದ್ರೆ ರೈತರಿಗೆ ಸಿಗ್ಲಿಲ್ಲ ಸರ್, ಅದು ರೈತರೆಲ್ಲ ಕೊಟ್ಬಿಟ್ಟಿದ್ರು, ಮಧ್ಯವರ್ತಿಗಳಿಗೆ ಬಂಡವಾಳ ಇದ್ದಾರೆ ಸಿಕ್ತು ಸರ್ ಅದು. ಹಾಗಿದ್ರೆ ಸೋಮಶೇಖರ್ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಿದೆ ಸರ್? ಈಗ ಸಂತೋಷ ಇದೆ ಸರ್, ಮುಂಚೆ ಎಲ್ಲ ನಾವು ಈಗೊಂದು 5 ವರ್ಷದ ಹಿಂದಕ್ಕೆ ಹೋದ್ರೆ ಅಷ್ಟೇನು ಚೆನ್ನಾಗಿದ್ದಿಲ್ಲ ಸರ್. ಈ ಸರಿ ಮತ್ತೆ ಈಗ ಗೊಬ್ಬರಗಳು ಪ್ರತಿಯೊಂದು ಈಗ ಅನುಕೂಲ ಇರೋದ್ರಿಂದ, ಆಮೇಲೆ ಎಲ್ಲ ಮೆಸೇಜ್ಗಳು ಇರ್ತವೆ, ಆಮೇಲೆ ನಮ್ಮ ಫೋನ್ ನಂಬರ್ಗಳು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದಿಂದ ಮೆಸೇಜ್ ಆಗ್ತಾರೆ, ಇಂಥ ರೋಗಿದೆ ಇಂಥ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ, ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ನಮಗೇನು ಕಷ್ಟ ಆಗ್ತಿಲ್ಲ. ಆಮೇಲೆ ಈ ಸರಿ ಈಗ ಸದ್ಯ ರೈತರಿಗೆ ಒಂದು ಸ್ವಲ್ಪ ಚೆನ್ನಾಗಿದೆ ಸರ್, ಈ ರೇಟು ಈ ಅಡಿಕೆ ತೆಂಗು ತೋಟಗಾರ ಬೆಳೆ ನಾಟಿಗೇನಷ್ಟೇನೋ ಅಂತ ದುಡ್ಡಿಲ್ಲ ಸರ್, ಭತ್ತಕ್ಕೆ ಬೆಳೆದ್ರೆ ಏನಂತ 5,000-10,000 ಉಳಿಯತ್ತಿಗೆ 1 ಎಕರೆಗೆ ಹೆಚ್ಚಾಗಿ ಹೋಗ್ತದೆ. ಈ ತೋಟಗಳಿಂದ ನಾವೊಂದು 10 ಕ್ವಿಂಟಲ್ ಅಡಿಕೆ ಮಾಡಿದರೆ 4 ಲಕ್ಷ ರೂಪಾಯಿ ಆಗುತ್ತೆ. ನಾವು ಅದಕ್ಕೆ 50,000-60,000 ಕಟ್ ಮಾಡಿದ್ರೆ ಸಾಕು 1 ಎಕರೆಗೆ, 50,000 ರೂಪಾಯಿ ಬೇಕಾದಷ್ಟು ಆಗುತ್ತೆ. ಈ ರೇಟ್ ಇದ್ರೆ ರೈತ ಯಾವತ್ತೂ ಬಡವಾಗ ಸಾಧ್ಯ ಇಲ್ಲ ಸರ್. ಬಹಳ ಸಂತೋಷ ಸೋಮಶೇಖರಪ್ಪರ, ಇದುವರೆಗೆ ನಿಮ್ಮ ಕೃಷಿಯಲ್ಲಿ ಸಾಕಷ್ಟು ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಕಂದಗಲ್ಲು ಗ್ರಾಮದ ಕೃಷಿಕ ಕೆಎಂ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಕೋಟೆ ದಾಟಿದ್ರು ಬಾಕ್ಲಮ್ಮನೆ ಮಾ